ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲೂ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ರೈತ ಬಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಭಿನ್ನವಾದ ಅಲಂಕಾರಿಕ ಗಿಡಗಳನ್ನು ಬೆಳೆಯುತ್ತಿರುವ ಪೊನ್ನಂಪೇಟೆ ತಾಲೂಕು ಕುಂದದ ಕೊಡಂದೇರ ಗ್ರೀಷ್ಮ ಗಣಪತಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗುತ್ತಿದೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ ಏಳಿಗೆಗೆ ದಾರಿ ಏಳಿಗೆಗೆ ದಾರಿ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿದ್ರೆ ಕೊಡಗಿನಲ್ಲಿ ಎಷ್ಟೋ ಜನ ಮಹಿಳೆಯರು ತಮ್ಮ ಮನೆಯ ಆಸುಪಾಸಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹೂವಿನ ಗಿಡಗಳನ್ನ, ತರಕಾರಿಗಳನ್ನ, ಔಷಧಿ ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ. ಅದರಿಂದ ವಿಭಿನ್ನವಾದ ಪ್ರಯೋಜನಗಳು ಅವ್ರಿಗೆ ಆಗ್ತದವೆ. ಒಂದು ಆನಂದ, ದೈಹಿಕ ಶ್ರಮ, ಆರೋಗ್ಯ. ಹಣ ಸಿಗದಿದ್ರೂ ಮನೆ ಮುಂದೆ ಚಂದವಾದ ಒಂದು ವಾತಾವರಣ ನಿರ್ಮಾಣ ಆಗುತ್ತಲ್ಲ, ಅದರಿಂದ ಸಂತೋಷವೇ. ಇವತ್ತು ನಾವು ಮಾತನಾಡಿಸಿದ್ವಿ ಪೊನ್ನಂಪೇಟೆ ತಾಲೂಕು ಕುಂದ ಗ್ರಾಮದ ಕೊಡಂದೇರ ಪಿ ಗಣಪತಿ ಅವರ ಪತ್ನಿ ಕೊಡಂದೇರ ಗ್ರೇಷ್ಮ ಗಣಪತಿ ಅವರನ್ನ. ಮೇಡಮ್ ಗ್ರೇಷ್ಮ ಅವರು ಮನೆಯ ಆಸುಪಾಸಿನಲ್ಲಿ ನೂರಾರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಕುಂಡಗಳನ್ನ ಇಟ್ಕೊಂಡಿದ್ದಾರೆ. ವಿಭಿನ್ನವಾದ ಅಲಂಕಾರಿಕ ಗಿಡಗಳಿದ್ದಾವೆ, ಔಷಧೀಯ ಗಿಡಗಳು ಇದಾವೆ, ತರಕಾರಿಗಳನ್ನು ಬೆಳ್ಕೊಂಡಿದ್ದಾರೆ. ಯಾವಾಗ್ಲಿಂದ ಶುರು ಮಾಡಿದ್ರು, ಹೇಗ್ ಶುರು ಮಾಡಿದ್ರು, ಹೇಗ್ ಕಷ್ಟಪಟ್ಟಿದ್ದಾರೆ, ಏನ್ ಕಾಳಜಿ ತೆಗೆದುಕೊಳ್ತಾರೆ ಅನ್ನೋದನ್ನ ಇವತ್ತು ಅವರ ಮಾತುಗಳಿಂದ ಆಲಿಸಿಕೊಳ್ಬಹುದು. ಹೇಳಿ ಮೇಡಮ್, ಮನೆ ಯಾವಾಗ ಇಲ್ಲಿ ಕಟ್ಟಿದ್ದು? ಇದು 7ನೇ ವರ್ಷ ನಾವು ಇಲ್ಲಿಗೆ ಬಂದು. ಮೊದ್ಲು ನಾವು ಕೈಕೇರಿಯಲ್ಲಿ ಇದ್ವಿ. ಇಲ್ಲಿ ನಮ್ಮ ತೋಟ ಗದ್ದೆ ಎಲ್ಲ ಕುಂದ ಕಡೆ ಇರೋದ್ರಿಂದ ನಾವು ಈ ಕಡೆ ಬಂದು 7 ವರ್ಷವಾಯ್ತು. ಮನೆ ಕಟ್ಟಿದ ಮೇಲೆ ನೀವು ಈ ಗಿಡಗಳನ್ನ ಬೆಳಿಲಿಕ್ಕೆ ಶುರು ಮಾಡಿದ್ದಲ್ವಾ? ಮೊದ್ಲು ಕೈಕೇರಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಕೆಲ್ಸಲ್ಲಿ. ಅಲ್ಲಿಂದ ಕೆಲ್ಸ ಬಿಟ್ಟು ಆದ್ಮೇಲೆ ಸುಮ್ನೆ ಐಡ್ಲ್ ಆಗಿ ಕೂರಬಾರ್ದು ಅಂತ ಹೇಳ್ಕೊಂಡು, ಮನ್ಸಿಗೆ ಖುಷಿ ಕೊಡುವಂತದ್ದು ಏನಾದ್ರೂ ಮಾಡ್ಬೇಕು ಅಂತ ಹೇಳ್ಕೊಂಡು ಹಾಗೆ ಮೇಲೆ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ಅಲ್ಲಿಯೂ ಸ್ವಲ್ಪ ಒಳ್ಳೆ ಗಾರ್ಡನರ್ಸ್ ಎಲ್ಲ ಇದ್ರು. ನಾವು ಗಿಡಗಳನ್ನೆಲ್ಲ ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಗೆ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಿದೆ. ಈ ಕಡೆ ಬರ್ಬೇಕಾದ್ರೆ ಅಲ್ಲಿ ಮಾಡಿದ್ದ ಪಾಟ್ಸ್ನೆಲ್ಲ ನಾನು ಈ ಕಡೆ ತಂದು ಇಲ್ಲೂ ಸ್ವಲ್ಪ ಇಟ್ಕೊಂಡಿದ್ದೆ. ಬಟ್ ಇಯರ್ಸ್ ಹಾಗೆ ಹೋದಂಗೆ ನನಗೆ ಅನಿಸ್ತು, ಆ ವಾತಾವರಣಕ್ಕೆ ಕರೆಕ್ಟ್ ಆಗಿ ಸ್ಪೇಸ್ಗೆ ಕರೆಕ್ಟ್ ಆಗಿ ಏನೆಲ್ಲ ಮಾಡ್ಬೇಕು, ಎಂತ ಗಿಡಗಳು ನೆಡಬೇಕು ಅಂತ ಹೇಳ್ಕೊಂಡು ಫಸ್ಟ್ ಮನೆ ಕಡೆ ಬಂದು ಸೇರಿ ಆದ್ಮೇಲೆ ನಾನು ಅದನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಇನಿಷಿಯಲಿ ಇವಾಗ ಅಲ್ಲಿಂದ ತಂದಿದ್ದು ನಾನು ಇಲ್ಲಿಗೆ ಇಟ್ಟಿದ್ದು ಅದು ಕರೆಕ್ಟ್ ಆಗಿ ಹೊಂದ್ಕೊಂಡು ಹೋಗ್ತಿರ್ಲಿಲ್ಲ ಸ್ಪೇಸ್ಗೆ ಕರೆಕ್ಟ್ ಆಗಿ. ಅದಕ್ಕೆ ನಾನು ಬೆಳಿಗ್ಗೆ 10:00 ಮತ್ತೆ ಈವ್ನಿಂಗ್ 6:30 to 8:30 ಹೂ ಗಿಡದ ಕೆಲಸಗಳನ್ನ ಮಾಡ್ತಾ ಇದ್ದೆ. ನಾನು ಲೇಬರ್ಸ್ನೇ ಡಿಪೆಂಡ್ ಆಗಿ ಇರ್ತಾ ಇರ್ಲಿಲ್ಲ, ಅವರ ಟೈಮಿಗೆ ಅವ್ರು ಬಂದು ಮಾಡಿ ಹೋಗ್ತಾ ಇದ್ರು. ಅವರ ಟೈಮ್ ಆಗಿ ಹೋಗಿ ಆದ್ಮೇಲೆ 6:30 to 8:30 ನಾನೇ ಗುದ್ಲಿ ಎಲ್ಲ ತಗೊಂಡು ಗಿಡಗಳನ್ನ ನೆಡೋದು, ಮಣ್ಣು ತರೋದು, ಚಟ್ಟಿ ತುಂಬಿಸೋದು ಎಲ್ಲ ನಾನೇ ಮಾಡ್ತಾ ಇದ್ದೆ. ಅದು ಒಂಥರ ಎಷ್ಟೇ ಸ್ಟ್ರೈನ್ ಆದ್ರೂ ಕೆಲ್ಸ ಎಲ್ಲ ಮುಗಿಸಿ ಆದ್ಮೇಲೆ ನನಗೆ ಒಂದು ಖುಷಿ ಕೊಡ್ತಾ ಇತ್ತು. ಆ ಸ್ಟ್ರೈನ್ ಎಲ್ಲ ಮರ್ತೆ ಹೋಗ್ತಿತ್ತು ಅದು ನೋಡ್ಬೇಕಾದ್ರೆ. ಹಾಗೆ ಸ್ಟಾರ್ಟ್ ಮಾಡಿ ಇಷ್ಟಕ್ಕೆ ಮಾಡಿದೀನಿ ಸರ್. ನೋಡಿ, ಆಸಕ್ತಿಯನ್ನ ಇಟ್ಕೊಂಡ್ರೆ ಅದು ಎಳ್ಕೊಂಡು ಹೋಗ್ತಾ ಇರತ್ತೆ. ನಾವು ನಿಮ್ಮ ಮನೆಯ ಆಸುಪಾಸಿನಲ್ಲಿ ನೋಡ್ತಾ ಇದ್ವಿ, ಸುಮಾರು 1 ಗಂಟೆ ಕಾಲ ಗಮನಿಸಿದ್ವಿ. ಇನ್ನೂ ನೋಡ್ತಕ್ಕಂಥದ್ದಿದೆ, ಮಾತಾಡ್ತಕ್ಕಂಥದ್ದಿದೆ. ಒಂದೊಂದು ಗುಂಪಿನ ಸಸ್ಯಗಳ ಬಗ್ಗೆ ನಾವು ವಿಚಾರಗಳನ್ನ ಚರ್ಚೆ ಮಾಡ್ತಾ ಹೋದ್ರೆ ಒಳ್ಳೊಳ್ಳೆ ವಿಷಯಗಳು ಲಭಿಸ್ತವೆ. ಸ್ವತಃ ಪರಿಶ್ರಮ ಪಟ್ಕೊಂತ ಅದರಲ್ಲಿ ಆನಂದವನ್ನ ಕಂಡು ಅಭಿವೃದ್ಧಿನೂ ಪಡಿಸ್ತಾ ಹೋಗ್ತಿದ್ರಿ. ಈ ಕಡೆ ತಾವು ಹೇಳ್ತಾ ಇದ್ರಿ, ಕಾಫಿ ತೋಟ ಇದೆ, ಭತ್ತ ಬೆಳ್ಕೊಂಡಿರಿ, ದನಕರುಗಳನ್ನು ಇಟ್ಕೊಂಡಿದ್ರಿ, ನಾಯಿಗಳಿದಾವೆ, ಹಾಗೆ ಬೆಕ್ಕುಗಳನ್ನು ಇಟ್ಕೊಂಡಿದ್ರಿ, ಪಕ್ಷಿಗಳಿದಾವೆ, ಇವುಗಳ ಜೊತೆಗೆ ಅಲಂಕಾರಿಕ ಗಿಡಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಪೋಷಣೆ ಮಾಡ್ತಿದ್ರಿ. ಹೇಳಿ ಒಂದೊಂದಾಗಿ ಎಂತೆಂತ ಅಲಂಕಾರಿಕ ಗಿಡಗಳಿದಾವೆ? ಆಕ್ಚುಲಿ ಎಲ್ಲ ಕಾಮನ್ ಪ್ಲಾಂಟ್ಸ್, ಎಲ್ಲರ ಹತ್ರ ಇರುವಂತ ಪ್ಲಾಂಟ್ಸ್ ಇರೋದು. ಬಟ್ ಈ ವಾತಾವರಣಕ್ಕೆ ಯಾವ್ದು ಸೂಟೇಬಲ್ ಅದನ್ನ ನಾನು ಆಪ್ಟ್ ಮಾಡ್ಕೊಂಡಿದ್ದೇನೆ. ಬೇರೆಯವ್ರ ಮನೆಯಲ್ಲಿ ಅದ್ ಮಾಡಿದಾರೆ ಇದ್ ಮಾಡಿದಾರೆ ಅಂತ ಹೇಳ್ಕೊಂಡು ನಾನು ಬೆಳ್ಸಕ್ ಹೋಗಿಲ್ಲ. ಈಸ್ಟ್ ಸೈಡ್ಗೆ ಯಾವ ತರ ಪ್ಲಾಂಟ್ಸ್ ಸೂಟ್ ಆಗುತ್ತೆ, ಮತ್ತೆ ಆ ಮನೆಗೆ ಯಾವ ತರ ಪ್ಲಾಂಟ್ಸ್ ಹೇಗೆ ಇಟ್ಟರೆ ಯಾವ್ದು ಚಂದ ಆಗುತ್ತೆ, ಆ ತರ ಒಂದೊಂದಾಗಿ ನಾನು ಚೂಸ್ ಮಾಡಿ ಮಾಡ್ತಾ ಇದ್ದೇನೆ. ತುಂಬಾ ಬಿಸಿಲಿರೋ ಕಡೆ ಯುಫೋಬಿಯಾ, ಪಾಯಿನ್ಸಿಟಿಯಾ, ಮತ್ತೆ ಬೋಗನ್ವಿಲಾ, ಕ್ರೋಟನ್ಸ್ ಇಂಥವನ್ನ ಹಾಕಿದ್ದೇನೆ. ಮತ್ತೆ ಈಸ್ಟ್ ಸೈಡ್ ಅಲ್ಲಿ ಸ್ವಲ್ಪ ಜೆರೇನಿಯಮ್ಸ್ ಮತ್ತೆ ಗ್ರೀನ್ ಪ್ಲಾಂಟ್ಸ್, ಯಾವ್ದು ಬಿಸಿಲಿಗೆ ಆಗುತ್ತೆ ಅಂತವನ್ನ, ಮತ್ತೆ ಜೆರೇನಿಯಮ್ ಕ್ರೀಪರ್ಸ್ ಆ ತರ ಮಾಡಿದ್ದೇನೆ. ಮತ್ತೆ ಆರ್ನಮೆಂಟಲ್ ಪ್ಲಾಂಟ್ಸ್, ಸ್ವಲ್ಪ ತುಂಬಾ ಬಿಸಿಲು ಸಹಿಸ್ಕೊಳ್ಳುವಂತ ಪ್ಲಾಂಟ್ಸ್, ಹೈಡ್ರಾಂಜಿಯಾ, ಮತ್ತೆ ದಾಸವಾಳ ಗಿಡ, ಮತ್ತೆ ಜೇಡ್ ಕ್ರೀಪರ್ ಆಗಿ ತುಂಬಾ ಬಿಸಿಲಿರೋ ಕಾರಣ ಮೆಶ್ ಹಾಕಿ ಆಚ್ ಮಾಡ್ಬಿಟ್ಟು ಅದಕ್ಕೆ ಜೇಡ್ ಅನ್ನ ಬಿಟ್ಟಿದ್ದೇನೆ, ಸ್ವಲ್ಪ ಶೇಡ್ ಬರ್ಲಿ ಪ್ಲಾಂಟ್ಸ್ ಗೆ ಅಂತ. ಅದರಲ್ಲಿ ಎರಡು ವೆರೈಟಿಗಳಿವೆ. ಮತ್ತೆ ಆರ್ಡಿನರಿ ಲಿಲೀಸ್, ನನಗೆ ಅಂದ್ರೆ ಯಾವ ಗಿಡಗಳು ಕಂಡ್ರು ಅದನ್ನ ಎಸ್ಸಿ ಅದಕ್ಕೆ ಮನ್ಸ್ ಬರಲ್ಲ. ಗಿಡಗಳು ಸಿಕ್ಕಿದ್ರೆ ಅದೆಲ್ಲಾದ್ರೂ ಯಾರಾದ್ರೂ ಕೊಟ್ಟರನ್ನಾದ್ರೂ ಸರಿ, ಆ ಕಡೆ ಈ ಕಡೆ ಬಿದ್ದು ಹುಟ್ಟಿದ್ರಾದ್ರೂ ಅದನ್ನ ತಂದ್ಬಿಟ್ಟು ಅದಕ್ಕೆ ಎಲ್ಲಿ ಕರೆಕ್ಟ್ ಆಗಿ ಜಾಗ ಸಿಗುತ್ತೆ ಅಲ್ಲಿ ಹಾಕಿರ್ತೇನೆ. ಮತ್ತೆ ಲಾನ್ ಮಧ್ಯದಲ್ಲಿ ಪಾಂಡ್ ಎಲ್ಲ ಮಾಡಿ ಲಿಲೀಸ್ ಹಾಕಿದ್ದೇನೆ. ಅದೊಂದು 6-7 ವೆರೈಟೀಸ್ ಇದೆ ಕಲರ್ಸ್. ಮತ್ತೆ ಎಲ್ಲಿ ಕೂಲ್ ಆಗಿದೆ ನಾರ್ತ್ ಸೈಡ್ ಗೆ ಆಂಥೋರಿಯಮ್ಸ್ ಮತ್ತೆ ಇಂಪೇಷಿಯನ್ಸ್ ಹಾಕಿದ್ದೇನೆ. ಮತ್ತೆ ಬಿಗೋನಿಯಾಸ್, ಆಂಥೋರಿಯಮ್ಸ್ ಎಲ್ಲಿ ಇಟ್ಟಿದ್ದೇನೆ ಅಲ್ಲೇ ಬಿಗೋನಿಯಾಸ್ ಮತ್ತೆ ಇಂಪೇಷಿಯನ್ಸ್ ಹಾಕಿದ್ದೇನೆ. ಇನ್ನು ಸ್ವಲ್ಪ ವೆರಾಂಡದಲ್ಲಿ ಆಗ್ಲೋನಿಮಾ, ವಯೋಲೆಟ್ಸ್, ಗ್ಲಾಕ್ಸಿನಿಯಾ ಇಂಥವುಗಳನ್ನೆಲ್ಲ ಹಾಕಿದ್ದೇನೆ. ನನಗೆ ಗ್ರೀನರಿ ಇದ್ರೆ ತುಂಬಾ ಇಷ್ಟ, ಅದೇನೋ ಮೈಂಡಿಗೆ ಒಂಥರ ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಕೊಂಡು ಸ್ವಲ್ಪ ಗ್ರೀನ್ಸ್ ನ ಹಾಕಿದ್ದೇನೆ. ಇವಾಗ ಆಫ್ ಲೇಟ್ ಸ್ವಲ್ಪ ಸಕ್ಯುಲೆಂಟ್ಸ್ ಕಲೆಕ್ಟ್ ಮಾಡ್ತಾ ಇದ್ದೇನೆ. ಅದು ಇಲ್ಲಿ ಸ್ವಲ್ಪ ಸಿಗೋದು ಕಷ್ಟ. ಸ್ವಲ್ಪ ವೆರೈಟೀಸ್ ನ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಫ್ರಮ್ ಪ್ಲೇಸಸ್ ಲೈಕ್ ಡಾರ್ಜಿಲಿಂಗ್, ಉತ್ತರಾಖಂಡ್, ಕೇರಳ, ಕೊಚ್ಚಿನ್ ಇಂಥ ಕಡೆಯಿಂದ ಸ್ವಲ್ಪ ತಂದು ಹಾಕಿದ್ದೇನೆ. ಇವಾಗ ಮೆಲ್ಲ ಅದು ಸ್ಟಾರ್ಟ್ ಮಾಡ್ತಾ ಇರೋದು, ಅದು ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳ್ಕೊಂಡು. ಮತ್ತೆ ಸ್ವಲ್ಪ ಬ್ರೋಮೆಲೈಟ್ಸ್ ಇದೆ, ಕೋಲಿವ್ಸ್ ಇದೆ, ತುಂಬಾ ವರ್ಷದಿಂದ ಮಾಡ್ತಾ ಇದ್ದೇನೆ. ನನಗೇನೋ ಅದು ಸ್ವಲ್ಪ ಈಸಿ ಮೇಂಟೆನೆನ್ಸ್ ಅಂತ ಆಗ್ತದೆ. ಸ್ವಲ್ಪ ಪ್ರೂನ್ ಮಾಡ್ಕೊಂಡ್ರೆ, ರಿಪ್ಲಾಂಟ್ ಮಾಡ್ಕೊಂಡ್ರೆ ಸ್ವಲ್ಪ ಶೇಡಿ ಏರಿಯಾ ಕೊಟ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ ಬಿಸಿಲಿರೋ ಕಡೆ ಎಲ್ಲ ಸ್ವಲ್ಪ ಟಫ್ ಪ್ಲಾಂಟ್ಸ್ ನ ಹಾಕಿದ್ದೇನೆ. ಬಿಕಾಸ್ ವೆರೈಟೀಸ್ ಆಫ್ ಗ್ರೀನ್ಸ್ ಎಲ್ಲ ಮಿಕ್ಸ್ ಮಾಡಿ ಅದು ನೋಡೋಕ್ಕೂ ಚಂದ, ಜಾಗಕ್ಕೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂತ ಹೇಳ್ಕೊಂಡು ಸ್ವಲ್ಪ ಆತರ ಮಾಡಿದ್ದೇನೆ. ವೆಜಿಟೇಬಲ್ಸ್ ಅಂತ ಹೇಳ್ಬೇಕಾದ್ರೆ ಅಷ್ಟೇನಿಲ್ಲ, ಬ್ಯಾಕ್ ಯಾರ್ಡ್ ಅಲ್ಲಿ ಸ್ವಲ್ಪ ಹಾಕಿದ್ದೇನೆ. ಬ್ರಿಂಜಾಲ್, ಗ್ರೀನ್ ಚಿಲೀಸ್, ಮತ್ತೆ ಬೀನ್ ಅದೆಲ್ಲ ಹಾಕಿದ್ದೇನೆ. ಹೈಬ್ರಿಡ್ ವೆರೈಟಿದು ಕಾಕಿ ಸೊಪ್ಪು, ಹಾಗೆ ವೈಟಮಿನ್ ಸೊಪ್ಪು ಇದೆಲ್ಲ ಹಾಕಿದ್ದೇನೆ. ವೇಟಿಂಗ್ ಫಾರ್ ಇಟ್ ಟು ಗ್ರೋ ವೆಲ್. ಫ್ರೂಟ್ಸ್ ಅಂತ ಸ್ವಲ್ಪ ಏನೆಲ್ಲೋ ಇದೆ, ಡ್ರ್ಯಾಗನ್ ಫ್ರೂಟ್ ಹಾಗೆ ಮಾಡಿದ್ದೇನೆ. ಮತ್ತೆ ಅದೊಂದು ಟಬ್ ಇದೆ ನನಗೆ, ಇಟ್ ಇಸ್ ಮೈ ಲಕ್ಕಿ ಟಬ್ ಆಕ್ಚುಲಿ. ಏನಾದ್ರೂ ಫ್ರೂಟ್ಸ್ ತಿಂದು ಸೀಡ್ ಸಿಕ್ಕಿದ್ರೆ ನಾನು ಅದಕ್ಕೆ ಹಾಕ್ತೇನೆ, ಬಿಸಾಕಿಲ್ಲ. ಎವ್ರಿ ಡೇ ನಾನು ಅದಕ್ಕೆ ವಾಟರ್ ಮಾಡ್ಕೊಂಡು ನೋಡ್ಕೊಂಡು ಎಲ್ಲ ಇರ್ತೇನೆ. ಏನೇ ಹಾಕಿದ್ರು ಅಲ್ಲಿ ಸ್ವಲ್ಪ ಸ್ಪ್ರೌಟ್ ಆಗಿ ಗಿಡಗಳು ಬರ್ತವೆ. ಅದೇನೋ ಒಂದು ನನಗೆ ಸಮ್ ಕೈಂಡ್ ಆಫ್ ಅಟ್ಯಾಚ್ಮೆಂಟ್ ಟುವರ್ಡ್ಸ್ ದಟ್ ಟಬ್. ಯಾಕೆಂದ್ರೆ ಏನ್ ಹಾಕಿದ್ರು ಹಾಳಾಗಲ್ಲ, ಆ ಗಿಡ ನನಗೆ ಕೊಡ್ತದೆ ಅಂತ ಹೇಳ್ಕೊಂಡು. ನಿನ್ನೆ ಒಂದು ವಾಟರ್ಮೆಲನ್ ಒಂದು ಒಳ್ಳೆ ಸೈಜ್ ಅಲ್ಲಿ ಸಿಕ್ತು, ಚೆನ್ನಾಗಿತ್ತು. ಟೇಸ್ಟ್ ಸಹ ಹೊರಗಡೆ ಮಾರ್ಕೆಟ್ ಅಲ್ಲಿ ಹೇಗೆ ತೆಗಿತೀವಿ ಸೇಮ್ ಅದೇ ಟೇಸ್ಟ್ ಅದೇ ಕಲರ್ ಅಲ್ಲಿ ಇತ್ತು. ಹಾಗೆ ಒಂದ್ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡ್ಕೊಂಡಿದ್ದೇನೆ ಸರ್. ನೋಡಿ, ಹೇಳುವಾಗ ಎಷ್ಟೊಂದು ಸಮಯ ತೆಗೆದುಕೊಳ್ತು, ಏನೆಲ್ಲ ಬಗೆಯ ಗಿಡಗಳನ್ನ ಹಾಕೊಂಡಿದ್ರಿ, ಇನ್ನು ಅದನ್ನ ಬೆಳೆಸುವ ಸಂದರ್ಭದಲ್ಲಿ ಎಷ್ಟು ಸಮಯ ತೆಗೆದುಕೊಳ್ಬಹುದು? ನೀರು ಕೊಡೋದು, ಗೊಬ್ಬರ ಕೊಡೋದು, ಆಮೇಲೆ ಕುಂಡಗಳನ್ನ ಬದಲಾವಣೆ ಮಾಡೋದು, ಅನವಶ್ಯಕವಾದ ರಂಬೆ ಕೊಂಬೆಗಳನ್ನ ಕತ್ತರಿಸಿ ತೆಗೆಯೋದು, ಅಥವಾ ವ್ಯತ್ಯಾಸ ಆದಾಗ ಅದನ್ನು ಸರಿಪಡಿಸುವ ಪ್ರಯತ್ನಗಳನ್ನು ಮಾಡೋದು ಹೇಗೆ? ಮನೆಯ ಸುತ್ತಮುತ್ತ ಈ ರೀತಿಯ ಸಸ್ಯ ಸಂಕುಲ ಇದ್ರೆ ನೋಡ್ಲಿಕ್ಕೆ ಚಂದ, ಮತ್ತೆ ಅದರಿಂದ ಬೇರೆ ಬೇರೆ ರೀತಿಯ ಅನುಕೂಲಗಳು ಆಗ್ತವೆ. ನೀವು ಕಂಡಂತೆ ಏನು ಪ್ರಯೋಜನಗಳನ್ನ ಕಂಡಿದ್ರಿ? ನಾರ್ಮಲ್ ಆಗಿ ಹೌಸ್ ವೈಫ್ಸ್ ಕೆಲಸ ಇದ್ದೇ ಇರುತ್ತೆ, ಬೆಳಿಗ್ಗೆ ಹೇಳೋದು, ಕಿಚನ್ ಅಲ್ಲಿ ಮನೆ ಕ್ಲೀನ್ ಮಾಡೋದು, ಅದು ಇದು ಎಲ್ಲ. ಗೆಸ್ಟ್ ಬಂದ್ರೆ ಅವ್ರನ್ನ ನೋಡ್ಕೊಳ್ಳೋದು, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಪೆಟ್ಸ್ ಇದ್ರೆ ಅವ್ರನ್ನ ಕೇರ್ ತಗೊಳ್ಳೋದು, ತುಂಬಾ ಕೆಲಸ ಇರುತ್ತೆ ಮನೆಯಲ್ಲಿ, ಅದು ಕಣ್ಣಲ್ಲಿ ಕಾಣಲ್ಲ ಬಟ್ ಮಾಡೋರಿಗೆ ಗೊತ್ತಾಗುತ್ತೆ ಅದು ಎಷ್ಟು ಅಂತ ಹೇಳ್ಕೊಂಡು. ಕರೆಕ್ಟ್ ಆಗಿರ್ಬೇಕು, ಎಲ್ಲ ಆರ್ಡರ್ ಅಲ್ಲಿ ಇರ್ಬೇಕು ಅಂದ್ರೆ ತುಂಬಾ ಕೆಲಸ ಇರುತ್ತೆ ಮನೆಯಲ್ಲಿ. ಅದೆಲ್ಲ ಆಗಿ ತುಂಬಾ ಸ್ಟ್ರೈನ್ ಆಗಿದ್ದ ದಿವಸ ಎಲ್ಲ ಈವ್ನಿಂಗ್ ನಮಗೆ ಟೈಮೇ ಇಲ್ಲ, ಮತ್ತೆ ಸುಸ್ತು ಇವತ್ತು ಆಗಲ್ಲ ಅಂತ ಹೇಳ್ಕೊಂಡ್ರು ಹೂ ಗಿಡ ಕಾಣುವಾಗ ನಮಗೆ ಅದನ್ನ ನೋಡದೆ ಇರೋದಕ್ಕೆ ಮನ್ಸು ಬರಕ್ಕಿಲ್ಲ. ನೀರ್ ಕೊಡ್ಬೇಕು ಅದಕ್ಕೆ, ಅದು ಕೆಲಸ ಅಂತ ಅನ್ಸುತ್ತೆ ಆದ್ರೆ ನಾವು ಅದ್ರ ಹತ್ರ ಹೋದ್ರೆ ನಮಗೆ ಎಲ್ಲ ಫುಲ್ ಮರ್ತೋಗುತ್ತೆ. ಎಂತ ಪೇನ್ ಇದ್ರು ನಮಗೆ ಮರ್ತೋಗುತ್ತೆ, ಮೈಂಡ್ ಒಂಥರ ರೆಜ್ಯುನೇಟ್ ಆಗುತ್ತೆ. ವಾಟರ್ ಎಲ್ಲ ಮಾಡಿ ಹತ್ರದಲ್ಲಿ ಮಾತಾಡಿಸ್ಕೊಂಡು ಹೂ ಗಿಡ ಎಲ್ಲ ಪ್ಯಾಂಪರ್ ಮಾಡ್ಕೊಂಡು ಬಂದ್ಮೇಲೆ ಫುಲ್ ಡೇ ನಾವ್ ಏನ್ ಮಾಡಿರ್ತೀವಿ ಆ ಸುಸ್ತೇ ಇರಕ್ಕಿಲ್ಲ ನಮ್ಮ ಬಾಡಿಯಲ್ಲಿ, ಅಷ್ಟು ಮೈಂಡ್ ಎಲ್ಲ ಫ್ರೆಶ್ ಆಗುತ್ತೆ. ತುಂಬಾ ಸಂತೋಷ ಕೊಡುತ್ತೆ ಅವ್ರ ಜೊತೆ ಇದ್ರೆ. ನೋಡಿ, ಇದೊಂದು ರೀತಿಯ ಪರಿಶ್ರಮದ ಕೆಲಸ. ಬಂಡವಾಳವನ್ನು ಸಾಕಷ್ಟು ಹಾಕಿದ್ರಿ, ಒಂದೊಂದು ಕುಂಡಕ್ಕೆ ಏನಿಲ್ಲ ಅಂದ್ರೂ 20-50-100-200 ರೂಪಾಯಿ ತನಕ ಬೆಲೆ ಕಟ್ಟಬಹುದು. ಹಾಗೆ ಅವುಗಳಿಗೆ ಹಾಕುವ ಗೊಬ್ಬರ ಅದು ಸಹ ಬೆಲೆ ಬಾಳ್ತಕ್ಕಂಥದ್ದೇ. ಇನ್ನು ಮಾಡುವ ಕೆಲಸಕ್ಕೆ ಬೆಲೆ ಕಟ್ಟಿದ್ರೆ ಅದು ದೊಡ್ಡದೇ. ಒಟ್ಟಾರೆ ಗೃಹಿಣಿಯರು ಈ ಒಂದು ಅಲಂಕಾರಿಕ ಗಿಡಗಳನ್ನ ಬೆಳೆಸುವ ನಿಟ್ಟಿನಲ್ಲಿ ಗಮನ ಹರಿಸ್ತಾ ಇದ್ರೆ ಅದು ಆರೋಗ್ಯಕ್ಕೂ ಪೂರಕ, ಮತ್ತೆ ಅಲ್ಲಲ್ಲಲ್ಲಿ ತರಕಾರಿಗಳನ್ನ ಸೇರಿಸ್ತಾ ಇದ್ರೆ ಹಾಗಾಗಿ ಅಡುಗೆಗೂ ಬಳಕೆ ಆಗ್ತದೆ. ತೋಟದ ಕೆಲಸಗಳಲ್ಲಿನೂ ನೀವು ಭಾಗವಹಿಸ್ತೀರಾ? ಹೇಗೆ? ಇವಾಗ ನಮ್ಮ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಮೈನ್ ಸೀಸನ್ ಕೆಲಸ ಟೈಮ್ ಅಲ್ಲಿ ನಾನು ಹೋಗ್ತೇನೆ. ಎಸ್ಪೆಷಲಿ ಕಾಫಿ ಪಿಕ್ಕಿಂಗ್, ಪೇಪರ್ ಪಿಕ್ಕಿಂಗ್ ಟೈಮ್ ಅಲ್ಲಿ ತೋಟಕ್ಕೆ ಹೋಗೋದ್ಕಿಂತ ಇಲ್ಲಿ ಯಾರ್ಡ್ಗೆ ಬಂದ್ಮೇಲೆ ಅವ್ರನ್ನ ಮಾನಿಟರ್ ಮಾಡೋದು, ನಮ್ಮ ಹಸ್ಬೆಂಡ್ ಏನ್ ಮಾಡ್ತಾ ಇದ್ರು ಆ ಕೆಲಸನ ನಾನು ಇನಿಷಿಯೇಟಿವ್ ತಗೊಂಡ್ ಮಾಡ್ತೇನೆ, ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೇನೆ. ಹಾಗಾಗಿ ಸ್ವಲ್ಪ ಅದ್ರ ಬಗ್ಗೆ ಯಾವ ಟೈಮ್ ಅಲ್ಲಿ ಏನ್ ಮಾಡೋದು ಅದೆಲ್ಲ ನನಗೆ ಗೊತ್ತಿದೆ, ಇವಾಗ ಸ್ವಲ್ಪ ಮ್ಯಾನೇಜ್ ಮಾಡ್ತೇನೆ. ನಿಮ್ದು ತವರೂರು ಯಾವ್ದು, ಮತ್ತೆ ಬಾಲ್ಯದಲ್ಲಿ ಏನಾದ್ರೂ ಕೃಷಿ ಕೆಲಸಗಳನ್ನ ಕಲಿತರ? ಹೇಗೆ? ನಾನು ಮೀದೇರಿರ ಭೋಜಮ್ಮ ಅವರ ಮಗಳು, ಮರನಾಡ್ ಸೈಡ್ ಇಂದ ಬಂದಿದ್ದೇನೆ, ಟಿ ಶಿಟಿಗೇರಿ ಹತ್ರ. ನನಗೆ ಆಗ್ಲಿಂದ ಒಂಥರ ಹೂ ಗಿಡ ಅದಿದು ಅಂದ್ರೆ ತುಂಬಾ ಇಷ್ಟ, ಒಂಥರ ಏನೋ ಗ್ರೀನ್ಸ್ ಅಂದ್ರೆ ನನಗೆ ತುಂಬಾ ಇಷ್ಟ ಆಯ್ತು. ಅವಾಗ ಇಷ್ಟೆಲ್ಲ ಮಾಡ್ತಿರ್ಲಿಲ್ಲ, ಒಂದ್ ಸ್ವಲ್ಪ ಮಾಡ್ತಿದ್ದೆ ಸರ್. ಮತ್ತೆ ನಾನು ನನ್ನ ಎಜುಕೇಶನ್ ಗೆ ನಾನು ಹೊರಗಡೆ ಹೋದ್ಮೇಲೆ ಓದಿ ಆದ ತಕ್ಷಣ ನನ್ನ ಮದ್ವೆ ಆಯ್ತು, ನನಗೆ ಅಲ್ಲಿ ಅಷ್ಟು ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ. ಆದ್ರೂ ಈಗ್ಲೂ ನಾನು ರೆಸ್ಟ್ ಮಾಡಕ್ಕೆ ಅಂತಾನು ಹೋದ್ರು ಇವಾಗ ಮಂತ್ಲಿ ಒಂದ್ಸಲ ಹೋಗ್ತೇನೆ, ಹೋದ್ರು ನಾನು ಸುಮ್ನೆ ಇರಲ್ಲ, ಅಲ್ಲಿರೋ ಪ್ಲಾಂಟ್ಸ್ ಅದು ಇದೆಲ್ಲ ಸರಿ ಮಾಡೋದು ಎಲ್ಲ ಮಾಡ್ತಾ ಇರ್ತೀನಿ. ಕೆಲಸಗಳನ್ನ ಕಲಿತಷ್ಟು ಒಳ್ಳೇದೆ, ಅದು ಕೃಷಿ ಕೆಲಸ, ಅಡಿಗೆ ಕೆಲಸ, ಇನ್ನು ಬೇರೆ ಬೇರೆ ಕೆಲಸಗಳನ್ನ ಕಲಿತ್ರೆ ಸಮಯ ಹೋಗಿದ್ದೆ ಗೊತ್ತಾಗುದಿಲ್ಲ. ನೀವು ಭಿನ್ನವಾದ ಅಲಂಕಾರಿಕ ಗಿಡಗಳನ್ನ, ಔಷಧಿ ಗಿಡಗಳನ್ನ, ಹಾಗೆ ತರಕಾರಿಗಳನ್ನ ಮತ್ತು ಇತರೆ ವಿಶೇಷ ಸಸ್ಯಗಳನ್ನ ಪೋಷಣೆ ಮಾಡ್ತಾ ಹೋಗ್ತಾ ಇದೀರಿ, ಹಾಗೆ ಪ್ರಾಣಿ ಪಕ್ಷಿಗಳು ಇದಾವೆ, ಅದ್ರ ಬಗ್ಗೆ ಉಲ್ಲೇಖ ಮಾಡಿ. ಬೆಕ್ಕುಗಳು ನನಗೆ ತುಂಬಾ ಇಷ್ಟ. ನಮ್ಮಲ್ಲಿ ಇವಾಗ ಸದ್ಯಕ್ಕೆ 9 ದೊಡ್ಡ ಬೆಕ್ಕುಗಳು ಮತ್ತೆ 3 ಕಿಟನ್, ಇವಾಗ ಒಂದು 2 weeks ಆಗಿರ್ಬೋದು ಅಷ್ಟಿದೆ. ಮತ್ತೆ ಒಂದು 5 ನಾಯಿಗಳಿವೆ, ಆಲ್ಸೇಷನ್, ಪೊಮರೇನಿಯನ್, ಡ್ಯಾಶಂಟ್ ಹಾಗೆ. ಮತ್ತೆ ಬರ್ಡ್ಸ್ ಅಲ್ಲಿ ಲವ್ ಬರ್ಡ್ಸ್ ಒಂದ್ ಸ್ವಲ್ಪ ಇದೆ, ಮತ್ತೆ ಡೈಮಂಡ್ ಡೋವ್ ಇದೆ. ಇದರಲ್ಲಿ ಆಕ್ಚುಲಿ ನನ್ನ ಇನ್ವಾಲ್ವ್ಮೆಂಟ್ ಗಿಂತ ನನ್ನ ಮಗನ ಹೇಳ್ಬೇಕು, ಹಿ ಇಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಆಲ್ ಸಚ್ ಥಿಂಗ್ಸ್. ಅವ್ನು ಮಾಡಿದ್ನ ನಾನು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಅವನ್ ಇಲ್ಲದಿರುವಾಗ ನಾನು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೇನೆ. ಹಾಗೆ ನಮ್ಮ ಹಸ್ಬೆಂಡ್ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ, ಹೂ ಗಿಡ ಅಷ್ಟೇ ಮತ್ತೆ ಪೆಟ್ಸ್ ಅಷ್ಟೇ. ಓವರ್ ಆಲ್ ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಇನ್ವಾಲ್ವ್ಮೆಂಟ್ ಇದೆ ಇದೆಲ್ಲ ಮಾಡೋದಿಕ್ಕೆ, ಅವರ ಎನ್ಕರೇಜ್ಮೆಂಟ್, ಅವರ ಸಪೋರ್ಟ್ ಇರೋದಿಕ್ಕೆ ಇಷ್ಟಕ್ಕೆ ಮಾಡಿದೀನಿ ನಾನು. ಕೋಳಿಗಳನ್ನು ಇಟ್ಕೊಂಡಿದ್ರಿ, ಹಸುಗಳನ್ನು ಸಾಕ್ತೀರಿ? ಹೌದು ಸರ್, ನನಗೆ ಅಷ್ಟೇನು ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ ಮಗ ಬೇಕೇ ಬೇಕು ಅಂತ ಹೇಳ್ಕೊಂಡು ಅವನೇ ಸ್ಕ್ರಾಪ್ ಥಿಂಗ್ಸ್ ಅಲ್ಲಿ ಒಂದು ಕೂಪ್ ಎಲ್ಲ ಮಾಡಿ ಎಲ್ಲಿಂದನೋ ಹೋಗಿ ಫಸ್ಟ್ ಒಂದ್ 2 ಬ್ರೀಡಿಂಗ್ ಆಗ್ಬೇಕು ಅಂತ ಹೇಳ್ಕೊಂಡು ನಾಟಿ ಕೋಳಿನ ಸರ್ಚ್ ಮಾಡ್ಕೊಂಡು ಹೋಗಿ ತಂದು ಇವಾಗ ಸದ್ಯಕ್ಕೆ ಒಂದು 11-12 ಕೋಳಿಗಳು ಇವೆ ಸರ್, 2 ಹಸುಗಳು, 2 ಕರುಗಳು ಇವೆ ಸರ್. ಹಾಗಾಗಿ ನಮಗೆ ಎಲ್ರಿಗೂ ಸಂತೋಷ, ಪೆಟ್ಸ್ ಮನೆ ತುಂಬಾ ಇದ್ರೆ ಒಂಥರ ಅದೊಂದು ಮನೆಗೆ ಒಂದು ಲಕ್ಷಣ ಅಂತ ಅನ್ಸುತ್ತೆ. ವಿ ಲವ್ ಪೆಟ್ಸ್ ಅಂಡ್ ವಿ ಆರ್ ಹ್ಯಾಪಿ ವಿತ್ ಇಟ್. ಕೋಳಿಗಳನ್ನ ನೋಡ್ಕೊಳ್ಳಾರು, ಹಸುಗಳನ್ನ ನೋಡ್ಕೊಳ್ಳಾರು, ಹಾಲು ಹಿಂಡೋರು ಯಾರು? ಹಾಲು ಹಿಂಡೋರು ವೀಕ್ಲಿ ಒನ್ಸ್ ಒಬ್ರೊಬ್ರು ಮಾಡ್ತಾರೆ. ಕೋಳಿಗಳು ನಾವೆಲ್ಲರೂ ಮಾಡ್ತೀವಿ, ನಾನು ಮತ್ತೆ ನನ್ನ ಮಗ ಇದ್ರೆ ಅವನು ಮಾಡ್ತಾನೆ. ಬಿಡೋದು, ಅವರಿಗೆ ಮೇವು ಹಾಕೋದು, ಗೂಡ್ ಕ್ಲೀನ್ ಮಾಡೋದು, ಇದನ್ನೆಲ್ಲ ಯಾವ್ದಕ್ಕೂ ನಾವು ಹಿಂಜರಿಯಕ್ಕಿಲ್ಲ, ಲೇಬರ್ಸ್ ನ ಡಿಪೆಂಡ್ ಆಗೂ ಇಲ್ಲ ನಾವು. ಅವ್ರು ಇಲ್ಲ ಅಂದ್ರೆ ನಾವು ಮಾಡಕ್ಕೆ ರೆಡಿ ಆಗಿದ್ದೀವಿ, ಎಲ್ಲದಕ್ಕೂ ನಮ್ಮ ಹೆಲ್ಪ್ ಇದೆ. ಅವರಿಗೂ ಅವರು ಇದ್ರು ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡ್ತೇವೆ ಸರ್. ಮನೆ ಮುಂದೆ ಅಲಂಕಾರಿಕ ಗಿಡಗಳನ್ನ ಮತ್ತು ಇತರೆ ಸಸ್ಯಗಳನ್ನ ಪೋಷಣೆ ಮಾಡ್ತದ್ರಿ, ಬೇರೆಯವರಿಗೂ ಕೊಟ್ಟಿರೋದಿದೆ, ಬೇರೆಯವರಿಂದ ತಂದಿರೋದಿದೆ? ಹೌದು ಸರ್, ತುಂಬಾನೇ ಇದೆ. ಇವಾಗ ಒಂದು 1 ಇಯರ್ ಆಯ್ತು, ನಾವು ಒಂದು ಗ್ರೂಪ್ ಕ್ರಿಯೇಟ್ ಆಗಿ ಬಾಂಡಿಂಗ್ ಬ್ಲೂಮ್ಸ್ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ. ಆಕ್ಚುಲಿ ನಾನ್ ಹೇಳ್ಬೇಕಂದ್ರೆ ಇವಾಗ ಒಂದು 30% ಎಕ್ಸ್ಟ್ರಾ ಕಲೆಕ್ಷನ್ ಆ ಗ್ರೂಪಿಗೆ ಸೇರಿದ ಮೇಲೆ ಅಂತಾನೆ ಹೇಳ್ಬೇಕು ನಾನು. ಅದ್ರಲ್ಲಿ ಸಾಕಷ್ಟು ಟಿಪ್ಸ್ ಸಿಗುತ್ತೆ. ಎಲ್ಲರೂ ನಾವು ಆ ಕಡೆ ಕಡೆ ಪ್ಲಾಂಟ್ಸ್ ಬಗ್ಗೆ ಮಾತಾಡ್ಕೊಳ್ತೇವೆ, ಯಾವ ವೆರೈಟಿ. ಇವಾಗ ಹೆಸರು ನಾವು ಹೇಳ್ಬೇಕಂದ್ರೆ ತುಂಬಾ ಹೆಸರು ಎಲ್ಲ ಕಲ್ತಿದೆಲ್ಲ ಆ ಗ್ರೂಪಿಗೆ ಸೇರಿ ಆದ್ಮೇಲೆನೆ. ಆ ಗ್ರೂಪ್ ಅಲ್ಲೂ ತುಂಬಾ ತುಂಬಾ ಒಳ್ಳೆ ಗಾರ್ಡನರ್ಸ್ ಇದ್ದಾರೆ. ನಾನು ಸರಿ ಹೇಳ್ತಾನೆ ಇದ್ದೀನಿ, ಇಲ್ಲ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ ಅಂತವ್ರನ್ನ. ನಮ್ಮದೇನು ಅಷ್ಟು ದೊಡ್ಡದೇನಿಲ್ಲ, ಇದಕ್ಕಿಂತ ಮಾಡೋರು ಇದ್ದಾರೆ ಸರ್ ಅಂತ ಹೇಳಿದೀನಿ. ಆಗಷ್ಟು ಬೇಗ ನಿಮ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಹೇಳ್ತೀನಿ ನಾನು. ಇಷ್ಟು ಡೈಲಿ ನಾನು ಗಿಡಗಳ ಜೊತೆ ಇರ್ಬೇಕು ಅಂದ್ರೆ ಅವ್ರ ಮೋಟಿವೇಶನ್. ಆಕ್ಚುಲಿ ಆ ವೆರೈಟಿ ಕಲೆಕ್ಟ್ ಮಾಡ್ಬೇಕು, ಈ ವೆರೈಟಿ ಕಲೆಕ್ಟ್ ಮಾಡ್ಬೇಕು, ಇದೆಲ್ಲ ಟಿಪ್ಸ್ ಯಾವ ತರ ಮೇಂಟೈನ್ ಮಾಡ್ಬೇಕು ಗೊತ್ತಿಲ್ಲದನ್ನ ಸುಮಾರಾಗಿ ನಾನು ಕಲ್ತ್ಕೊಂಡಿದ್ದು ಆ ಗ್ರೂಪಿಗೆ ಸೇರಿ ಆದ್ಮೇಲೆ. ವಂಡರ್ಫುಲ್ ಗ್ರೂಪ್ ಆಕ್ಚುಲಿ, ಥ್ಯಾಂಕ್ಸ್ ಟು ಬಿಬಿ ಗ್ರೂಪ್. ನೋಡಿ, ನಿಮಗೆ ಆಸಕ್ತಿ ಇರುವ ಒಂದು ಗುಂಪನ್ನ ಮಾಡಿಕೊಂಡು ಆಗಿಂದಾಗೆ ಚರ್ಚೆ ಮಾಡ್ತಿರ್ತೀರಿ. ಈಗೊಂದು ಸಮಾರಂಭ ಮಾಡಬೇಕು ಅಥವಾ ಸಭೆ ಮಾಡ್ಬೇಕಂತೇನಿಲ್ಲ, ವಾಟ್ಸಪ್ ಇರೋದ್ರಿಂದ ಕ್ಷಣಾರ್ಧದಲ್ಲಿ ವಿಚಾರಗಳು ಸಿಗ್ತವೆ, ಯಾವ ಸಸ್ಯ ಏನು ಎಂತ ಅಂತ ಚರ್ಚೆ ಆಗ್ಬಿಡ್ತವೆ. ಈ ಒಂದು ನಿಟ್ಟಿನಲ್ಲಿ ನೀವು ಏನಾದ್ರೂ ಕಾರ್ಯಕ್ರಮಗಳನ್ನು ಅಥವಾ ಸಭೆ ಸಮಾರಂಭಗಳನ್ನು ಮಾಡಿರೋದಿದೆಯಾ ಅಥವಾ ಮಾಡೋ ಆಲೋಚನೆ ಇಟ್ಕೊಂಡಿದ್ದೀರಾ, ಹೇಗೆ? ಕಾರ್ಯಕ್ರಮ ಇನ್ನು ಮಾಡಿಲ್ಲ, ಬಟ್ ನಾವು ವಾಟ್ಸ್ಆಪ್ ಅಲ್ಲಿ ಇನ್ಸ್ಟೆಂಟ್ ಆವಾಗವಾಗ ಮೆಸೇಜ್ ರೀಚ್ ಆಗುತ್ತೆ ಅಂತ ಹೇಳ್ಕೊಂಡು ಅದರಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಫಾರ್ವರ್ಡ್ ಮೆಸೇಜಸ್ ಅದೇನು ಇಲ್ಲ ಗ್ರೂಪ್ ಅಲ್ಲಿ. ಇಟ್ ಇಸ್ ಓನ್ಲಿ ಅಬೌಟ್ ಪ್ಲಾಂಟ್ಸ್ ವಾಟ್ ವಿ ಗ್ರೋ. ಅದು ಹೂಗಿಡನೇ ಆಗಿರ್ಬೇಕು ಅಂತೇನಿಲ್ಲ, ಮೆಡಿಸಿನಲ್ ಪ್ಲಾಂಟ್ಸ್ ಆಗಿರ್ಬೋದು, ತರಕಾರಿಗಳೇ ಆಗಿರ್ಬೋದು, ಕಾಡಿನ ಗಿಡನೇ ಆಗಿರ್ಬೋದು. ಈ ತರ ದಿವಸಕ್ಕೆ ಒಂದೊಂದು ಥೀಮ್ ನಾವು ಕೊಡ್ತಾ ಹೋಗ್ತೇವೆ. ಆಕ್ಚುಲಿ ಆಲ್ ಕ್ರೆಡಿಟ್ ಟು ಬಾಚಮಡ ಲಿಜಿಯೆಟ್, ಯಾಕೆಂದ್ರೆ ಅವರು ಕ್ರಿಯೇಟ್ ಮಾಡಿದ್ದು ಈ ಗ್ರೂಪ್. ಅವ್ರು ಮಾಡದಿದ್ರೆ ನಮ್ಗೆ ಇಷ್ಟು ಎಕ್ಸ್ಪೋಜರ್ ಸಿಕ್ತಿರ್ಲಿಲ್ವೇನೋ. ಬಟ್ ಇವಾಗ ನನಗೆ ಅನ್ಸ್ತಾ ಇದೆ ಈ ತರ ಏನಾದ್ರೂ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಬೇಕು, ಮತ್ತೆ ಬೇರೆಯವರಿಗೆ ನಾವು ಏನ್ ಕಲ್ತಿದೀವಿ ಅದನ್ನ ಹೇಳ್ಕೊಡ್ಬೇಕು, ಪ್ಲಸ್ ಬೇರೆಯವರಿಂದನು ನಾವು ಕಲಿಯುವಂತ ಒಂದು ಇದು ಸಿಗುತ್ತೆ ಅಂತ ನೋಡೋಣ ಸರ್. ನಿಮ್ಮ ಹೆಲ್ಪ್ ಬೇಕು ಇದಕ್ಕೆ, ಈ ತರ ಏನಾದ್ರೂ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡೋದಿಕ್ಕೆ. ಸೊ ವೇಟಿಂಗ್ ಫಾರ್ ಇಟ್. ಗ್ರೀಷ್ಮ ಅವರೇ ಹೇಳಿ, ಈಗ ನೀವು ಇಷ್ಟೊಂದು ಗಿಡಗಳನ್ನ ಹಾಕೊಂಡಿದ್ದೀರಿ, ನೀರಿನ ಸೌಲಭ್ಯ ಮತ್ತು ನೀರು ಕೊಡುವ ಸಮಯ ಮತ್ತು ಪ್ರಮಾಣ ಹಾಗೆ ಗೊಬ್ಬರ ಇತ್ಯಾದಿ ಸಂಗತಿಗಳನ್ನ ಹೇಳ್ಬೋದಾ? ನೀರು ಬೆಳಿಗ್ಗೆನು ಹಾಕ್ಬೋದು, ಇಲ್ಲಾಂದ್ರೆ ಈವ್ನಿಂಗ್ ಒಂದು 4:35 ಮೇಲೆ ಹಾಕೋದು. ವೆರಂಡದಲ್ಲಿ ಇಟ್ಟಿದ್ದ ಪ್ಲಾಂಟ್ಸ್ಗೆಲ್ಲ ಬೆಳಿಗ್ಗೆ ಟೈಮ್ ಇದ್ರೆ ಕೊಡ್ತೇನೆ, ಇಲ್ಲಾಂದ್ರೆ ನಾನು ಪ್ರಿಫರ್ ಮಾಡೋದು ಈವ್ನಿಂಗ್. ಯಾಕಂದ್ರೆ ಸನ್ಸೆಟ್ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ತನಕ ಮಿಸ್ಟಿಗೆ ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಕೊಂಡು. ಹಾಗೆ ಈವ್ನಿಂಗ್ ಸಮ್ಮರ್ ಅಲ್ಲಿ ಯಾವಾಗ್ಲೂ ವಾಟರ್ ಮಾಡ್ಲೇಬೇಕು. ಅದು ಈಚ್ ಪ್ಲಾಂಟ್ ಡಿಪೆಂಡ್ ಆಗುತ್ತೆ, ಯಾವ್ದಕ್ಕೆ ಜಾಸ್ತಿ ನೀರ್ ಬೇಕು, ಯಾವ್ದಕ್ಕೆ ನೀರ್ ಬೇಡ, ಎಷ್ಟು ಬೇಕು ಅಂತ ಹೇಳ್ಕೊಂಡು. ಎಲ್ಲದಕ್ಕೂ ಒಂದೇ ತರ ನಾವು ನೀರ್ ಹಾಕೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಡ್ರೈ ಆಗಿರುವಂತ ಪ್ಲಾಂಟ್ಸ್ ಅಂದ್ರೆ ಯೂಫೋಬಿಯಾ, ಸಕ್ಯುಲೆನ್ಸ್, ಪಾಯಿನ್ಸಿಟಿಯಾ, ಜೆರೇನಿಯಮ್ಸ್, ಇಂಥವಕ್ಕೆಲ್ಲ ಸ್ವಲ್ಪ ಕಮ್ಮಿ ನೀರು. ನೀರ್ ಹಾಕ್ಬೇಕಾದ್ರೆ ನೀವು ನೋಡ್ಕೋಬೇಕು ಕ್ವಾಂಟಿಟಿ ಅಷ್ಟೇ ಎಷ್ಟು ಕೊಡ್ಬೇಕು ಅಂತ ಹೇಳ್ಕೊಂಡು. ಮತ್ತೆ ವಯೋಲೆಟ್ಸ್, ಗ್ಲಾಕ್ಸಿನ್, ಇವಕ್ಕೆಲ್ಲ 2x in a week ಸಾಕು, ಯಾಕಂದ್ರೆ ಅವರು ಶೇಡಿ ಏರಿಯಾದಲ್ಲಿ ಇರೋದು, ಅದಕ್ಕೆ ಯಾವಾಗ್ಲೂ ವಾಟರಿಂಗ್ ನೆಸೆಸಿಟಿ ಇಲ್ಲ. ಸಕ್ಯುಲೆನ್ಸ್ ಇಂಡೋರ್ ಅಲ್ಲಿ ಏನಾದ್ರೂ ಇಟ್ರೆ, ವೆರಂಡದಲ್ಲಿ ತುಂಬಾ ಶೇಡಿ ಏರಿಯಾದಲ್ಲಿ ಇಟ್ರೆ ಅವುಗಳಿಗೆ 1 in 15 days ಅವ್ರು 1 in a month ಸಾಕು. ಅದು ಡ್ರೈನೇಜ್ ಹೋಲ್ ಎಲ್ಲ ಇದ್ರೆ 2x in a month, ಇಲ್ಲಾಂದ್ರೆ 1 in a month ಸಾಕು ಅಂತ ಅನ್ಸುತ್ತೆ. ಅದು ಇವಾಗ ನಾನು ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡ್ತಾ ಇರೋದಿಕ್ಕೆ ನನಗೂ ಒಂದು ಹೋಲ್ ಸಿಗ್ಲಿಲ್ಲ, ಅಷ್ಟೇ ಸಾಕು ಅಂತ ಅನ್ಸ್ತದೆ. ವೆರಾಸ್ ಆಂಥೋರಿಯಮ್ಸ್, ಇಂಪೇಷಿಯನ್ಸ್, ಇವಕ್ಕೆಲ್ಲ ಒಂಥರ ಮಾಯಿಸ್ಟ್ ಆಗಿದ್ರೆ ಒಳ್ಳೇದು. ರೂಟ್ಗೆ ಯಾವಾಗ್ಲೂ ನೀರ್ ಕೊಡೋದಿದ್ರು ಅಟ್ ಲೀಸ್ಟ್ ಲೀವ್ಸ್ ಗೆ ಸ್ಪ್ರಿಂಕಲ್ ಮಾಡ್ಲೇಬೇಕು, ಹಂಗಾದ್ರೆ ಮಾತ್ರ ಆ ಫ್ರೆಶ್ನೆಸ್ ಇರೋದು. ವಾಟ್ರಿಂಗ್ ಹೇಳ್ಬೇಕಂದ್ರೆ ಅಷ್ಟು. ಗೊಬ್ಬರ ಫಸ್ಟ್ ಪ್ಲಾಂಟ್ ಮಾಡ್ಬೇಕಾದ್ರೆ ಕಾಂಪೋಸ್ಟ್ ಮಣ್ಣು ನಾನು ಯೂಸ್ ಮಾಡೋದು. ಅದು ನಮ್ಮ ತೋಟಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ಒಂದು ದೊಡ್ಡ ಕಾಂಪೋಸ್ಟ್ ಗುಂಡಿನೇ ಇದೆ. ಅದರಲ್ಲಿ ಏನೇ ವೇಸ್ಟ್ ಇದ್ರು, ಮಣ್ಣು, ಸಗಣಿ ಗೊಬ್ಬರ, ಮತ್ತೆ ಅದಿದು ಏನಾದ್ರೂ ಸಿಪ್ಪೆ ಸೊಪ್ಪು ಇಂತೆಲ್ಲ ಕಡ್ದಿದ್ದು ವೇಸ್ಟ್ ಎಲ್ಲ ಇರೋದನ್ನ ಅಲ್ಲೇ ನಾವು ಡಂಪ್ ಮಾಡ್ತೇವೆ. ಕಾಫಿದು ಹಸ್ಕ್, ಪ್ಯಾಡಿ ಹಸ್ಕ್, ಮತ್ತೆ ಪೆಪ್ಪರ್ದ ಏನಾದ್ರೂ ವೇಸ್ಟ್ ಇದ್ರೆ ನಾವು ಅಲ್ಲೇ ಹಾಕಿ, ಅದು ಆಕ್ಚುಲಿ ಒಂದು 1 ಇಯರ್ ಆದ್ಮೇಲೆ ಅದನ್ನ ಯೂಸ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಒಂಥರ ಲೂಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಅದ್ರಲ್ಲೇ ನಾನು ಪ್ಲಾಂಟ್ ಮಾಡ್ತೇನೆ. ಅದಕ್ಕೆ ನಾನು ಇಯರ್ಲಿ 1 or 2x ವರ್ಮಿ ಕಾಂಪೋಸ್ಟ್ ಒಂದ್ ಸ್ವಲ್ಪ ಹಾಕ್ತೇನೆ. ಸಾಯ್ಲಿಗೆ ಮಿಕ್ಸ್ ಮಾಡಿ ಹಾಕೋದು ಇನ್ನೂ ಒಳ್ಳೇದು. ಆವಾಗ ನೀವು ಹಾಕಿಲ್ಲ ಅಂದ್ರೆ ಹಿಂದೆ ಆದ್ರೂ ವರ್ಮಿ ಕಾಂಪೋಸ್ಟ್ ನ ಸ್ವಲ್ಪ ಹಾಕೊಡ್ಬಹುದು ಅದಕ್ಕೆ. ಮತ್ತೆ NPK 19 all ಅದು ಹಾಕಿದ್ರೆ ತುಂಬಾ ಚಂದ ಫ್ಲವರ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಅಷ್ಟು ಉಪಯೋಗಿಸಿಲ್ಲ, ಮಾಡಿದೀನಿ ಬಟ್ ನನಗೆ ಅದು ಗೊತ್ತಿದೆ ಅದು ಹಾಕಿದ್ರೆ ಬರುತ್ತೆ ಅಂತ. ಸ್ವಲ್ಪ ಎಲ್ಲೋ ಟೈಮ್ ಆ ಕಡೆ ಈ ಕಡೆ ಆಗುವಾಗ ಅದು ಮಿಸ್ ಆಗ್ಬಿಡುತ್ತೆ. ಅದು 1 in 15 days ಹಾಕ್ಬೇಕು. ಮತ್ತೆ ಇಂಪೇಷನ್ಸ್ಗೆಲ್ಲ ನಾನು ಈಸಿಯಾಗಿ ಸ್ಪ್ರೇ ಮಾಡೋದು ಅದೆಲ್ಲ ಇರುತ್ತೆ ಅಲ್ವಾ, ಅದಕ್ಕಾಗಿ ನಾನೇ ಮಾಡ್ಕೊಳ್ಳೋಂಥದ್ದು ಈಸಿಯಾಗಿ ಮಾಡ್ಕೋಬಹುದು ಅಂತ ನಾನು ನೋಟಿಕ್ಸ್ ಪೌಡರ್ ಯೂಸ್ ಮಾಡ್ತೇನೆ. ಇಂಪೇಷನ್ಸ್ಗೆ ತುಂಬಾ ಹುಳ ಅದು ಇದೆಲ್ಲ ಬರುತ್ತೆ, ಅದನ್ನ ನಾನು ರೇರ್ ಆಗಿ ಒಂದು 15 days ಒನ್ ಮಂತ್ ಅಂತ ಏನಿಲ್ಲ, ಯಾವಾಗ ಅದು ಹುಳ ಬಂದಂಗೆ ಆಗುತ್ತೆ ಆವಾಗ ಸ್ವಲ್ಪ ಡಸ್ಟ್ ಮಾಡ್ತೇನೆ ಅಷ್ಟೇ, ಅದ್ ಬಿಟ್ರೆ ಇನ್ನೇನು ಆಗಿಲ್ಲ ಸರ್, ಅಷ್ಟೇ ಮಾಡೋದು. ಕೆಲವಾರು ಕಡೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕಿ ಬರೀ ಅಲಂಕಾರಿಕ ಗಿಡಗಳನ್ನ ಬೆಳೆಸಿ ವಿತರಿಸುವ ಉದ್ದಿಮೆದಾರರನ್ನ ಗಮನಿಸ್ತಾ ಇರ್ತೀವಿ. ದೊಡ್ಡ ದೊಡ್ಡ ನರ್ಸರಿಗಳು ಇದರಲ್ಲಿ ಒಳ್ಳೆ ಹಣವನ್ನು ಮಾಡುತ್ತವೆ. ಒಂದು ರೀತಿ ಅಪರೂಪದ ಸಸ್ಯಗಳನ್ನ ತರಿಸಿ ವಿತರಣೆ ಮಾಡೋದು, ಇನ್ನೊಂದು ರೀತಿಯಲ್ಲಿ ಶಿಕ್ಷಣವನ್ನ ಕೊಡೋದು, ಹಾಗೆ ಒಬ್ಬೊಬ್ಬ ವ್ಯಕ್ತಿ ಸಹ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದ್ರೆ ಎಷ್ಟೋ ಜನಗಳಿಗೆ ಅನುಕೂಲ ಮಾಡಿಕೊಡಬಹುದು. ಇದು ಸಣ್ಣ ಪುಟ್ಟ ಕೆಲಸ ಅಲ್ಲ, ಪ್ರತಿನಿತ್ಯ ನೀವು ಇದರೊಂದಿಗೆ ಕಾರ್ಯ ಮಾಡ್ತಾ ಇರಬೇಕು, ಒಡನಾಟ ಇಟ್ಕೊಂಡಿರ್ಬೇಕು, ಮತ್ತೆ ಅದರ ಆಗು ಹೋಗುಗಳನ್ನ ಗಮನಿಸ್ತಾ ಇರಬೇಕು. ಚೆನ್ನಾಗಿದೆ, ಒಂದೊಂದು ಗಿಡದ ಬಗ್ಗೆ ತಿಳ್ಕೊಳ್ತಾ ಹೋದ್ರೆ ಆ ಗಿಡದಲ್ಲಿ ಮತ್ತೆ ಏನೇನು ಉಪಜಾತಿಗಳಿದಾವೆ, ಬಗೆ ಬಗೆಯ ಗಿಡಗಳಿದಾವೆ ಅನ್ನೋದನ್ನ ಅರಿತುಕೊಳ್ತಾ ಅಧ್ಯಯನ ಮಾಡ್ತಾ ಉಪಯೋಗಗಳನ್ನ ಪಡ್ಕೊಳ್ತಾ ಹೋಗ್ಬೋದು. ಎಷ್ಟು ತಿಳ್ಕೊಂಡ್ರು ಸಾಲದೆ. ಈ ಹಿನ್ನೆಲೆಯಲ್ಲಿ ತಾವು ಮನೆ ಕೆಲಸಗಳನ್ನ ಮಾಡ್ಕೊಳ್ತಾ ತೋಟಗಳ ಕೆಲಸಗಳಲ್ಲೂ ಭಾಗಿಯಾಗ್ತಾ ಈ ಕಡೆ ಮನೆಯ ಸುತ್ತಮುತ್ತ ಸುಂದರವಾದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಬೇರೆಯವರಿಂದಲೂ ಗಿಡಗಳನ್ನ ತರಿಸಿ ನಿಮ್ಮಲ್ಲಿ ಬೆಳೆದಿರುವ ಗಿಡಗಳನ್ನ ಕೊಡ್ತಾ ಒಂದ್ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಆನಂದದಾಯಕವಾಗಿ ಸಾಕ್ತಿದ್ರಿ. ಮನೆಯವರು ಸಹ ಕೈ ಜೋಡಿಸಿದರೆ, ಕೈ ಜೋಡಿಸಲೇಬೇಕು, ಒಳ್ಳೆ ಕೆಲಸ. ನಿಮ್ಮ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕೆಳಗರೆ ಪೊನ್ನಂಪೇಟೆ ತಾಲೂಕು ಕುಂದಾ ಗ್ರಾಮದ ಕೊಡಂದರ ಪಿ ಗಣಪತಿ ಅವರ ಪತ್ನಿ ಕೊಡಂದರ ಗ್ರೇಷ್ಮ ಗಣಪತಿ ಅವರ ವಿಚಾರಗಳನ್ನ, ಅನುಭವಗಳನ್ನ, ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ಆಲಿಸಿಕೊಂಡ್ರಿ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಈಗ ಕೇಳುವ ಕೃಷಿ ಮಾಹಿತಿ. ಕೇಳುಗರೆ, ಕೃಷಿಯಲ್ಲಿ ಜಾನುವಾರುಗಳ ಪ್ರಯೋಜನ ಬಹಳಷ್ಟಿದೆ. ತುಂಬಾ ಕಾಳಜಿಯನ್ನು ಕೇಳದ ಅನೇಕ ರೀತಿಯಲ್ಲಿ ಅನುಕೂಲಕ್ಕೆ ಬರುವ ದನಕರುಗಳನ್ನು ರೈತಾಪಿ ಮಂದಿ ಈ ಹಿಂದೆಲ್ಲ ಚೆನ್ನಾಗಿ ಸಾಕೊಳ್ತಾ ಇದ್ರು. 1-2 ಅಲ್ಲ, 5-10 ಅಲ್ಲ, 10-20, 50-100, 200 ಹಸುಗಳನ್ನು, ಎಮ್ಮೆಗಳನ್ನು ಒಬ್ಬೊಬ್ಬರು ಸಾಕೊಂಡು ಹೇರಳವಾಗಿ ಸಗಣಿ ಗೊಬ್ಬರವನ್ನು ಉತ್ಪಾದನೆ ಮಾಡಿಕೊಂಡು ಜಮೀನುಗಳಿಗೆ ವಾರಗಟ್ಟಲೆ ಹಾಕ್ತಾಯಿದ್ರು. ಸಹಜವಾಗಿ ಆ ಜಮೀನುಗಳು ಒಳ್ಳೆಯ ಇಳುವರಿಯನ್ನು ಕೊಡ್ತಾಯಿದ್ವು, ಬದುಕು ಹಸನಾಗಿ ಸಾಕ್ತಾ ಇತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನೇನೋ ಕಾರಣಗಳಿಂದ ಎಷ್ಟೋ ಜನ ದನಕರುಗಳನ್ನು ಸಾಕೋದು ಕೈಬಿಟ್ಟಿದ್ದಾರೆ. ಕೆಲವೊಬ್ರು 10-20 ಹಸು ಎಮ್ಮೆಗಳಿಗಿಂತ 1-2 ಇಟ್ಕೊಂಡಿದ್ದಾರೆ. ಕೆಲವೇ ಕೆಲವು ಜನ ಮಾತ್ರ 5-10-20 ಹಸುಗಳನ್ನು ಎಮ್ಮೆಗಳನ್ನು ಈಗಿನ ದಿನಗಳಲ್ಲೂ ಸಾಕ್ತಿದ್ದಾರೆ. ದನಕರುಗಳು ಪ್ರತಿದಿನವೂ ಸಗಣಿಯನ್ನು ಕೊಡ್ತವೆ, ಗಂಜಲವನ್ನು ಹೊಯ್ತವೆ, ಹಾಗೆ ಹಾಲನ್ನು ನೀಡುತ್ತವೆ. ಜೊತೆಗೆ ಕೃಷಿಯಲ್ಲಿ ಕಾಣಸಿಗುವ ಹುಲ್ಲು, ಕಳೆ ಮತ್ತಿತರೆ ಒಂದು ರೀತಿ ತ್ಯಾಜ್ಯವನ್ನು ಇವು ಸೇವನೆ ಮಾಡ್ತವೆ. ಪ್ರತಿ ವರ್ಷನೂ ಬೆಳೀತಾ ಬೆಳೀತಾ ಕರುಗಳನ್ನು ನೀಡ್ತವೆ, ಅದು ಸಹ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಒಳ್ಳೆಯ ಹಾದಿಯನ್ನು ಮಾಡಿಕೊಡುತ್ತೆ. ರೈತ ಬಂಧುವರೇ, ಹಸು ಸಾಕಾಣಿಕೆ, ಎಮ್ಮೆಗಳ ಸಾಕಾಣಿಕೆ, ಜಾನುವಾರುಗಳ ಸಾಕಾಣಿಕೆಯು ಕೃಷಿಕನಿಗೆ ಒಂದು ವರದಾನ. ಕಷ್ಟ ಅನ್ಕೊಂಡು ದೂರ ಇರಬೇಡಿ, ಅವುಗಳನ್ನು ದೂರ ಇಡಬೇಡಿ. ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಯಾವುದೂ ಕಷ್ಟ ಅನಿಸೋದಿಲ್ಲ. ಜೊತೆಗೆ ಕೃಷಿಗೆ ಬಹಳ ಪೂರಕವಾದ ವೃತ್ತಿ ಇದು, ಉಪಕಸಬಿದು. ಕೆಲವೊಬ್ಬರು ಇದನ್ನು ಪ್ರಮುಖವಾದ ಕಸಬನ್ನಾಗಿ ಮಾಡಿಕೊಂಡು ನೆಮ್ಮದಿಯಾಗಿ ಹಣವನ್ನು ಸಂಪಾದನೆ ಮಾಡ್ತಿದ್ದಾರೆ, ಬೇರೆ ರೀತಿಯ ಪ್ರಯೋಜನಗಳನ್ನು ಕಂಡಿದ್ದಾರೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳಿದರೆ ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿದೆ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿ ಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಇಕೋಟಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಇಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ, ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಪುಟಾಣಿಗಳೇ ಗಮನಿಸಿ, ಪ್ರತಿ ಶನಿವಾರ ಬೆಳಿಗ್ಗೆ 9:05 ಚಿಣ್ಣರ ಲೋಕದಲ್ಲಿ ಪ್ರಸಾರವಾಗುತ್ತಿದ್ದ ವಿಜಯಶ್ರೀ ಹಾಲಾಡಿಯವರ ಜಂಬಿಕೊಳ್ಳಿ ಮತ್ತು ಪುಟ್ಟ ವಿಜಿ ಕಥಾ ಸಂಕಲನದಿಂದ ಆಯ್ದ ಮಕ್ಕಳ ಕತೆ ನಾಳೆ ಬೆಳಿಗ್ಗೆ 9:45 ಪ್ರಸಾರಗೊಳ್ಳಲಿದೆ. ಗಮನಿಸಿ, ಚಿಣ್ಣರ ಲೋಕದ ಮಕ್ಕಳ ಕತೆ ನಾಳೆ ಬೆಳಿಗ್ಗೆ 9:05 ಬದಲಾಗಿ 9:45. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272300018. ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೃಷಿ ಮತ್ತೆ ದನಗಳಿಗೆ ಒಂದಕ್ಕೊಂದು ಅವಿನಭಾವ ಸಂಬಂಧ ಇದ್ದು, ಆ ನಿಟ್ಟಲ್ಲಿ ಸಾವಯವ ಕೃಷಿ ಮತ್ತೆ ಸ್ಥಳೀಯ ಗೋವುಗಳ ಸಂರಕ್ಷಣೆಗೆ ಜಾಸ್ತಿ ಒತ್ತು ನೀಡುವಂಗೆ ಮಹಾರಾಷ್ಟದ ಕಣ್ಣೇರಿ ಸಿದ್ದಗಿರಿ ಮಠದ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿಯು ಕರೆ ನೀಡಿದ್ರು. ಅವು ಕೃಷಿ ಮತ್ತೆ ಕೃಷಿ ಸಂಬಂಧಿತ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮತ್ತೆ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇವರ ಕೂಡುಕೂಟಲಿ ಬಿಲ್ವ ಗೋಶಾಲೆ ದಶಮಾನೋತ್ಸವ ಪ್ರಯುಕ್ತ ಸೋಮರ್ಪೇಟೆ ತಾಲೂಕಿನ ಅಂಕನಹಳ್ಳಿ ಗ್ರಾಮದ ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಇಂದು ನಡೆದ ಸಾವಯವ ಕೃಷಿ ಮತ್ತು ಕುಲಗೋವುಗಳ ಸಮ್ಮೇಳನದ ಸಾನ್ನಿಧ್ಯ ವಹಿಸಿ ಮಾತಾಡಿ, ಹಸುಗಳಿಂದ ಸಿಕ್ಕುವ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ಉಪಯೋಗವಾದ್ರಿಂದ ತುಂಬಾ ರೋಗಗಳಿಗೆ ಮದ್ದಾದೆ, ಹಾಗೆ ರೋಗ ಇಲ್ಲದ ಆಹಾರ ಪದಾರ್ಥಗಳನ್ನ ಕೂಡ ಬೆಳೆಸಿಕೆ ಸಾಧ್ಯ ಆದೆ, ಹಾಗೆ ಇದರಿಂದ ಹಸುಗಳ ಸಂರಕ್ಷಣೆಗೆ ಒತ್ತು ನೀಡಕೂತ ಹೇಳ್ದು. ರಾಷ್ಟೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ವ್ಯವಸ್ಥಾಪಕರಾದ ಮಂಗೇಶ್ ಬೆಂಡೇಜಿ ಅವು ಮಾತಾಡಿ, ದೇಶೀಯ ಜಾನುವಾರುಗಳಿಗೆ ಸಂರಕ್ಷಣೆ ನೀಡುವುದಕ್ಕೆ ಜಾಸ್ತಿ ಜಾಗೃತಿ ಮೂಡಿಸಕೂತ ಹೇಳ್ದು. ವಿರಾಜಪೇಟೆ ತಾಲೂಕಿನ ಕದ್ನೂರು ಗ್ರಾಮ ಪಂಚಾಯಿತಿಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಲಿ ಸದಸ್ಯತ್ವ ಪಡೆದ ಸ್ವಸಹಾಯ ಗುಂಪುಗಳ ಸದಸ್ಯರುಗಳಿಗೆ ಅರಣ್ಯೀಕರಣ ಹಾಗೆ ತೋಟಗಾರಿಕೆಗೆ ಶಶಿ ನರ್ಸರಿ ಅಭಿವೃದ್ಧಿಪಡಿಸುವ ತರಬೇತಿ ಕಾರ್ಯಾಗಾರ ಇಂದು ನಡೆದು. ವಿರಾಜಪೇಟೆನ ಉಪವಲಯ ಅರಣ್ಯಾಧಿಕಾರಿ ಮಧುಕುಮಾರವು ಮಾತಾಡಿ, ನರ್ಸರಿ ನಿರ್ಮಾಣಕ್ಕೆ ಮಾಡಿಕೆ ಸರಿಯಾದ ಜಾಗ ಹಾಗೆ ಸಸಿಗಳನ್ನ ಗಿಡಗಳನ್ನ ಪೋಷಣೆ ಮಾಡುವುದರ ಬಗ್ಗೆ ಮಾಹಿತಿ ನೀಡಿದರು. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗೆ ಹಂಗೆ ದಿನನಿತ್ಯ ಬಳಸುವ ಪ್ಲಾಸ್ಟಿಕ್ ವಸ್ತುಗಳ ಅಲ್ಪಾವಧಿ ಹಂಗೆ ಇದು ಪರಿಸರಕ್ಕೆ ಹಾನಿ, ಆರೋಗ್ಯಕ್ಕೆ ಅಪಾಯ ಉಂಟು ಮಾಡಿಕೆ ಕಾರಣ ಆದೆ. ಆದ್ರಿಂದ ಸರ್ಕಾರದ ಆದೇಶನಂಗೆ ಪ್ಲಾಸ್ಟಿಕ್ ಉತ್ಪನ್ನಗಳ ಮಾರಾಟ ಮತ್ತೆ ಬಳಕೆಯನ್ನು ನಿಷೇಧ ಮಾಡಲು, ಆದ್ರಿಂದ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ಹಂಗೆ ವ್ಯಾಪಾರ ಮಾಡುವ ಪ್ಲಾಸ್ಟಿಕ್ ನ ಬಳಸಿಕಾಗದು, ಮತ್ತೆ ಅಂಗಡಿ ಮುಂದೆ ಪ್ಲಾಸ್ಟಿಕ್ ಬಳಕೆನ ನಿಷೇಧಿಸಲಾಗುತ್ತೇಳಿ ನಾಮಫಲಕನ ಅಳವಡಿಸಕ್ಕೂ, ಪ್ಲಾಸ್ಟಿಕ್ ಬಳಕೆ ಕಂಡು ಬಂದರೆ ಸಾರ್ವಜನಿಕರು ಹಂಗೆ ವ್ಯಾಪಾರಸ್ಥರಿಗೆ ದಂಡನ ವಿಧಿಸಲಾದೆ. ಆದ್ರಿಂದ ಸಾರ್ವಜನಿಕರು ಹಂಗೆ ವ್ಯಾಪಾರಸ್ಥರು ಸಹಕರಿಸಕ್ಕೂತ್ತೇಳಿ ಜಿಲ್ಲಾಧಿಕಾರಿ ಡಾ ಬಿ ಸಿ ಸತೀಶ್ ಅವರು ತಿಳಿಸಲು. ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆನ ಕಾರ್ಯಾಲಯದ ಪ್ರಭಾರ ಜಂಟಿ ನಿರ್ದೇಶಕರು ಪ್ರತಿ ವಾರದ ಮಂಗಳವಾರ ಹಂಗೆ ಗುರುವಾರ ದಿನ ಇದ್ದವೆತ್ತೇಳಿ ಸೈನಿಕ ಕಲ್ಯಾಣ ಮತ್ತೆ ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು. ಸಾರ್ವಜನಿಕ ಶಿಕ್ಷಣ ಇಲಾಖೆನ ಸರ್ಕಾರ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ 15,000 ಪದವೀಧರ ಶಿಕ್ಷಕ ವೃಂದದ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ತುಂಬಿಕೆ, ಅರ್ಹರಿಂದ ಅರ್ಜಿನ ಕರೆದಳು. ಆನ್ಲೈನ್ಲ್ಲಿ ಅರ್ಜಿ ಹಾಕಿಕೆ ತಾರೀಖು 22 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಸ್ಕೂಲ್ ಎಜುಕೇಷನ್ ಜಾಲತಾಣದ ಮಾಹಿತಿನ ಪಡ್ಕೊಳ್ಳಕ್ಕೆ. ಮಡಿಕೇರಿ ತಾಲೂಕಿನ ಬೆಟ್ಟಗೆರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆರವನಾಡು ದವಸ ಭಂಡಾರದ 100 ವರ್ಷದ ಆಚರಣೆಯ ಜಂಬರ ತಾರೀಖು 27 ಹೊತ್ತಾರೆ 9:30 ಹೆರವನಾಡು ಸಂಘದ ಕಟ್ಟಡದಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ಜಮೀನುಗಳ ಸಂರಕ್ಷಣೆ ಸಮಿತಿನ ಅಧ್ಯಕ್ಷರು ಹಾಗೆ ಶಾಸಕರಾದ ಕೆಜಿ ಬೋಪಯ್ಯ ಹಾಗೆ ಸಂಸದರಾದ ಪ್ರತಾಪ್ ಸಿಂಹ ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗೆ ಹಾಜರಿದ್ದವೆ. ವಿರಾಜಪೇಟೆ ಅರಣ್ಯ ವಲಯದ ವ್ಯಾಪ್ತಿಗೆ ಬರುವ ಗ್ರಾಮಗಳಾದ ಚೇಲವರ, ನರಿಯಂದಡ, ಕರಡ, ಮರಂದೋಡ, ಕೋಕೇರಿ ಗ್ರಾಮಗಳಲ್ಲಿ ಬೀಡು ಬಿಟ್ಟಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆಯನ್ನ ನಾಳೆ ಹಮ್ಮಿಕೊಂಡಿದ್ದು, ತೋಟದ ಕಾರ್ಮಿಕರು ತಮ್ಮ ಕೆಲಸ ಕಾರ್ಯಗಳನ್ನು ನಿಲ್ಲಿಸುವಂಗೆ ಹಾಗೆ ಗ್ರಾಮಸ್ಥರು ಶಾಲಾ ಮಕ್ಕಳ ಎಚ್ಚರಿಕೆಯಿಂದ ಇದ್ದು ಕಾಡಾನೆ ಕಾರ್ಯಾಚರಣೆಗೆ ಇಲಾಖೆಯೊಟ್ಟಿಗೆ ಸಹಕರಿಸುತ್ತೇಳಿ ಅರಣ್ಯಾಧಿಕಾರಿಯು ಪ್ರಕಟಣೆ ತಿಳಿಸಲು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ನಾಳೆ ವೈದ್ಯರು ಇರುದುಲೆ. ತಾರೀಖು 31 ಮಾಸಿಕ ಲೆಕ್ಕ ತಪಾಸಣೆ ಪ್ರಯುಕ್ತ ಔಷಧಿಗಳ ವಿತರಣೆ ಇರುದುಲೆ. ಹಾಗೆ ತುರ್ತು ಚಿಕಿತ್ಸೆಗೆ ವೈದ್ಯರು ಇದ್ದವೆ ತಿಳಿ ಪ್ರಕಟಣೆ ತಿಳಿಸಳು. ಕಕ್ಕಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಡೆಯಿಂದ ಹೊಸ ಸಭಾಭವನ ಹಾಗೆ ಬೇರೆ ಬೇರೆ ಕಾಮಗಾರಿಗಳ ಉದ್ಘಾಟನೆ ಚಂಬರ ತಾರೀಖು 27 ಹೊತ್ತರೆ 10 ಸಹಕಾರ ಸಂಘದ ಸಭಾಬಾಡಲ್ಲಿ ನಡೆದಿದೆ. ಗುಂಡ್ಲುಪೇಟೆನ ಕಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇದ್ದ ಸುಜಾತ ಎಸ್ ಅವು ಕೊಡಗು ಜಿಲ್ಲಾ ಹೆಚ್ಚುವರಿ ಸೆಷನ್ ನ್ಯಾಯಾಧೀಶರಾಗಿ ನೇಮಕಗೊಂಡಳು. ಕೊಡಗು ಜಿಲ್ಲೆಯಲ್ಲಿ ರಾಷ್ಟೀಯ ಹೈನು ಅಭಿವೃದ್ಧಿ ಹಂಗೆ ಹಾಸನ ಹಾಲು ಒಕ್ಕೂಟದ ಕಡೆಯಿಂದ ಕೊಡಗು ಜಿಲ್ಲಾ ಜೇನು ಉತ್ಪಾದಕರ ಸಹಕಾರ ಸಂಘದ ಶುರು ಮಾಡುವ ನಿಟ್ಟಿನಲ್ಲಿ ತಾರೀಖು 29 ಹೊತ್ತಾರೆ 11 ಕೂಡುಮಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಬಾಡಿಯಲ್ಲಿ ಸಭೆ ನಡೆದಿದೆ. ಜಿಲ್ಲೆಯಲ್ಲಿ ಆಸಕ್ತಿ ಇರುವ ಜೇನು ಕೃಷಿಕರು ಸಭೆಯಲ್ಲಿ ಹಾಜರಿದ್ದು ಸಲಹೆ ಮಾರ್ಗದರ್ಶನ ನೀಡಕ್ಕೂತ್ತೇಳಿ ಹಾಲು ಒಕ್ಕೂಟದ ಪ್ರಧಾನ ವ್ಯವಸ್ಥಾಪಕರು ತಿಳಿಸಳು. ಕ್ರೀಡೆ, ನೃತ್ಯ, ಸಾಹಿತ್ಯ, ಕರಕುಶಲ, ಚಿತ್ರಕಲೆ, ನಾಟಕ ಸೇರಿದಂತೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಸಾಧಾರಣ ಸಾಧನೆನ ರಾಜ್ಯ ಮತ್ತು ರಾಷ್ಟಮಟ್ಟದಲ್ಲಿ ಮಾಡಿದ 18 ಒಳಗಿನ ಮಕ್ಕಳಿಗೆ ಬಾಲಗೌರವ ಪ್ರಶಸ್ತಿಗೆ ಅರ್ಜಿನ ಕರೆದೋಳು. ಎಲ್ಲ ದಾಖಲಾತಿಗಳಿಗೆ ಅರ್ಜಿ ಹಾಕಿಕೆ ತಾರೀಖು 31 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಮಹಿಳೆಯರ ಮತ್ತು ಮಕ್ಕಳ ಇಲಾಖೆನ ಉಪನಿರ್ದೇಶಕರನ್ನು ಸಂಪರ್ಕಿಸಕ್ಕೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಬೇಗೂರು ಪೋಳುಮಾಡು ಈಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಕಡೆಯಿಂದ ನಾಳೆ ಹೊತ್ತಾರೆ 10 ಪೊನ್ನಂಪೇಟೆನ ಬೇಗೂರು ಗ್ರಾಮದಲ್ಲಿ ಮಂದು ತೊರಪು ಜಂಬರ ನಡೆದಿದೆ. ಇದೇ ಏಪ್ರಿಲ್ ತಾರೀಖು 5 ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಅವರ ಹುಟ್ಟಿದ ದಿನಾಚರಣೆ ಹಾಗೆ ತಾರೀಖು 14 ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟಿದ ದಿನಾಚರಣೆಯ ಆಚರಿಸಿಕೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನ ತಕಡಲಾಯಿತು. 2021-22 ಸಾಲಿಗೆ ಫೆಬ್ರವರಿ ಅಂತ್ಯದವರೆಗೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಪ್ರಾಥಮಿಕ ಪ್ರೌಢ ಮತ್ತು ಸಕಾಲ ಸಚಿವರು ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ತಾರೀಖು 31 ಹೊತ್ತಾರೆ 11 ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಬಾಡಲ್ಲಿ ನಡೆದಿದ್ದೇಳಿ ಜಿಲ್ಲಾ ಪಂಚಾಯಿತಿ ಸಿಇಒ ಬನ್ವ ಸಿಂಗ್ ಮೀನಾವು ತಿಳಿಸಳು. ಭಾರತ ಚುನಾವಣಾ ಆಯೋಗ ತಾರೀಖು 31 ರಾಷ್ಟೀಯ ಮತದಾರರ ಜಾಗೃತಿ ಪೈಪೋಟಿನ ಆಯೋಜನೆ ಮಾಡ್ತಾ ಇದ್ದು ಆಸಕ್ತಿ ಇರೋ ಇದರಲ್ಲಿ ಭಾಗವಹಿಸಕ್ಕೆ. ನನ್ನ ಮತ ನನ್ನ ಭವಿಷ್ಯ, ಒಂದು ಮತದ ಶಕ್ತಿ ತೆಳುವ ಧ್ಯೇಯ ವಾಕ್ಯದೊಟ್ಟಿಗೆ ಮತದಾರರಿಗೆ ಜಾಗೃತಿ ಮೂಡಿಸಿಕೆ ಚುನಾವಣಾ ಆಯೋಗ ಹಾಡಿ ಹೇಳ್ದು ರಸಪ್ರಶ್ನೆ, ಭಿತ್ತಿಪತ್ರ, ವಿಡಿಯೋ ತಯಾರಿಕೆ, ಘೋಷವಾಕ್ಯ ಬರಹ ತೆಳುವ ಆನ್ಲೈನ್ ಮೂಲಕ ಪೈಪೋಟಿನ ಏರ್ಪಾಡು ಮಾಡಲು. ಇದರ ಬಗ್ಗೆ ಜಾಸ್ತಿ ಮಾಹಿತಿಗೆ ಚುನಾವಣಾ ಆಯೋಗದ ಜಾಲತಾಣದ ಮಾಹಿತಿನ ತಕಣಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಮೂರ್ನಾಡ ಬಾಡಗ ಗ್ರಾಮತ್ರ ಅಪ್ಪಚಂಡ ಒಕ್ಕಕಾರ ಇದೇ ಇರೋ ತಾರಾಂಗ ಚೆನ್ನಿಯಚ ಬೈಟು 9 ಶ್ರೀ ಕುರ್ತಿ ದೇವಿರ ತೆರೆನ ಅನ್ನನೆ ಇರೋ ತೇಳಂಗ ನಾರಾಚ ಪೊಲಕ 11 ಶ್ರೀ ಚಾಮುಂಡಿ ದೇವಿರ ತೆರೆನ ಎಂಬಾಡಗ ಗ್ರಾಮತುಳ್ಳ ಅಪ್ಪಚಂಡ ಒಕ್ಕ 5 ಮನೆಯಲ್ಲಿ ನಡೆದ್ವ. ಭಕ್ತಾದಿ ಎಲ್ಲ ಬಂತು ದೇವಿರ ಆಶೀರ್ವಾದ ಪಡೆದೋಣಂದು ಒಕ್ಕ ಪಟ್ಟೆದಾರ ಪಿಂಜ ಅಪ್ಪಚಂಡ ಒಕ್ಕಕಾರ ಕಟ್ಟಂಡಿತು. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಶ್ರೀ ನಿತ್ಯ ಚೈತನ್ಯ ಮಡಪುರ ಶ್ರೀ ಮುತ್ತಪ್ಪ ದೇವಸ್ಥಾನ ಅಮ್ಮತ್ತಿ. ಇದರ 48ನೇ ವರ್ಷದ ಶ್ರೀ ಮುತ್ತಪ್ಪ ತೆರೆ ಮಹೋತ್ಸವ ಇದೇ 26ರಂದು ಶನಿವಾರ ಮತ್ತು 27ರಂದು ಭಾನುವಾರ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಅಮ್ಮತ್ತಿ ಶ್ರೀ ಮುತ್ತಪ್ಪ ದೇವಸ್ಥಾನ ಸಮಿತಿಯವರು ಕೇಳಿಕೊಂಡಿದ್ದಾರೆ. ಬಲ್ಲಮಾವಟಿ ಭಗವತಿ ದೇವಸ್ಥಾನದ ವಾರ್ಷಿಕ ಹಬ್ಬದ ಪ್ರಯುಕ್ತ ಇಂದು ರಾತ್ರಿ 7:30 ಇರು ಬೆಳಕು, ನಾಳೆ ಶನಿವಾರ ಪಟ್ಟಣಿ, 27ರಂದು ಭಾನುವಾರ ದೇವಿ ಜಳಕ, 28ರಂದು ಸೋಮವಾರ ನಾಗಪೂಜೆ ಮತ್ತು ಶುದ್ಧ ಕಲಶ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ನಂಬರ್ 2779 ಕಕ್ಕಬ್ಬೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಕ್ಕಬ್ಬೆ. ಇದರ ನೂತನ ಸಭಾಭವನ ಹಾಗೂ ಸರ್ಕಾರದ ಅನುದಾನದಿಂದ ಬಂದಂತಹ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ ಇದೇ 27ರಂದು ಭಾನುವಾರ ಪೂರ್ವಾಹ್ನ 11:30 ಸಂಘದ ಆವರಣದಲ್ಲಿ ನಡೆಸಲಾಗುವುದು. ಸರ್ವ ಸದಸ್ಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಕೋರಿದ್ದಾರೆ. ದ ವೀಲ್ ಕೆಫೆ ಮಡಿಕೇರಿ ಇವರ ವತಿಯಿಂದ ಇದೇ 1-3 ಸಣ್ಣ ಉದ್ದಿಮೆದಾರರು, ಚಿತ್ರಕಲಾವಿದರು, ಹ್ಯಾಂಡಿಕ್ರಾಫ್ಟ್ಸ್, ಆಹಾರ ಸಂಬಂಧಪಟ್ಟ ಮೇಳ ಆಯೋಜಿಸಲಾಗಿದೆ. ಮಾಹಿತಿಗಾಗಿ 9980-9811-55. 1920ನೇ ಇಸವಿಯಲ್ಲಿ ಸ್ಥಾಪನೆಗೊಂಡ 99ನೇ ಹೆರವನಾಡು ದವಸ ಭಂಡಾರ ನಿಯಮಿತದ ಶತಮಾನೋತ್ಸವ ಸಮಾರಂಭ ಇದೇ 27ರಂದು ಭಾನುವಾರ ಬೆಳಿಗ್ಗೆ 9:00 ಸಂಘದ ಕಟ್ಟಡದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಶ್ರೀ ಕೆಜಿ ಬೋಪಯ್ಯ, ಮಂಡೆಪಂಡ ಸುಜಾ ಕುಶಾಲಪ್ಪ, ಶಾಂತೇಂಡ ರವಿ ಕುಶಾಲಪ್ಪ, ಕೊಳಂದೇರ ಬಾಂಡ್ ಗಣಪತಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ರ್ಯಾಲಿ ಮಾದಯ್ಯ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸರ್ವ ಸದಸ್ಯರು, ಹಿತೈಷಿಗಳು, ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಬೆಪ್ಪುರನ ಎಂ ಮೇದಪ್ಪ ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಬೇರಳಿನಾಡ್ ವಿ ಬಾಡಗ ಗ್ರಾಮ ಶ್ರೀ ಮಹಾದೇವ ದೇವಸ್ಥಾನತ್ ಏಳನೇ ಕಲತ್ರ ಪ್ರತಿಷ್ಠಾಪನಾ ದಿನತ್ರ ಮಾರಿಪತ್ಲ್ ಇದೇ ಇರೋ ತಾರಾಂಗ ಚೆನ್ನಿಯ ಚಪಲಾಕ 7:00 ಗಣಹೋಮ, 12:00 ಮಹಾಮಂಗಳಾರತಿ, ತೀರ್ಥ ಪ್ರಸಾದ ಅನ್ನದು ಕೂಳುದಾನ ಇಪ್ಪ. ಭಕ್ತಾದಿಯಲ್ಲ ಬಂತು ದೇವರ ಆಶೀರ್ವಾದ ಪಡೆದು ಉಣ್ಣ ಆಡಳಿತ ಮಂಡಳಿ ಕಾರ ಕಟ್ಟಣಿತ. ಆರಾಧನಾ ಹಾರ್ಡ್ವೇರ್ ಅಂಡ್ ಪೇಂಟ್ಸ್, ನಮ್ಮಲ್ಲಿ ಏಷ್ಯನ್ ಪೇಂಟ್ಸ್, ಪೈಪ್ಸ್, ಸ್ಯಾನಿಟರಿ ಐಟಮ್ಸ್ ಎಲ್ಲವೂ ಹೋಲ್ಸೇಲ್ ರೇಟ್ ನಲ್ಲಿ. ಆರಾಧನಾ ಹಾರ್ಡ್ವೇರ್ ಅಂಡ್ ಪೇಂಟ್ಸ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 9448184779. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. March 16ರಂದು ನಿಧನರಾದ ಗಾಳಿಬೀಡು ಗ್ರಾಮ ಬದಲೇರ ಕವನ್ ಕಾವೇರಪ್ಪ ಅವರ ತಿಥಿಕರ್ಮಾಂತರ ನಾಳೆ ಶನಿವಾರ ಪೂರ್ವಾಹ್ನ 11:00 ಗಾಳಿಬೀಡಿನಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಬಂಧು ಮಿತ್ರರು, ಊರಿನವರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಬದಲೇರ ಚಿನ್ನಪ್ಪ ಹಾಗೂ ಕುಟುಂಬಸ್ಥರು ಕೋರಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿನ್ರುಳ ಚೊಟ್ಟಣ್ಣ ದಿವ್ಯಾ ಪ್ರದೀಪ್. ಕೃಷಿ ಪಿಂಜ ಅತ್ತ ಕಡಚೇಡ ನಡುಲು ಒಂದಾಗೊಂದು ಸಂಬಂಧ ಉಂಡು. ಹಿಂಗಾಯ್ತು, ಸಾವಯವ ಕೃಷಿ ಪಿಂಜ ಅತ್ತ ಕಡಚೇಡ ರಕ್ಷಣೆ ಮಾಡುವಕ್ಕೆ ಏರ ಒತ್ತು ಕೊಡ್ಕೊಂಡು ಮಹಾರಾಷ್ಟ್ರ ಕನ್ನೇರಿ ಸಿದ್ದಗಿರಿ ಮಠತ್ರ ಅದೃಶ್ಯ ಕಾಡ್ ಸಿದ್ದೇಶ್ವರ ಸ್ವಾಮೀಜಿ ರೈಂಗ ಅಣುಚಿ. ಕೃಷಿ ಪಿಂಜ, ಕೃಷಿಗೆ ಸಂಬಂಧಪಟ್ಟ ಇಲಾಖೆ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ತೋಟಗಾರಿಕೆ ಸಂಶೋಧನಾ ಕೇಂದ್ರ ತರ ಕೂಟಾದ ನೆಲೆ ಬಿಲ್ವ ಗೋಶಾಲೆರ ಪತ್ತು ಕಾಲ ದುಂಬುನಾಂಡ ಮಾರಿಪತ್ ಸೋಮರ್ಪೇಟೆ ತಾಲೂಕರ ಅಂಕನಹಳ್ಳಿ ಗ್ರಾಮತ್ರ ಶ್ರೀ ತಪೋ ಕ್ಷೇತ್ರ ಮನೆಹಳ್ಳಿಲಿ ಇಂದು ನಡೆದ ಸಾವಯವ ಕೃಷಿ ಕುಲಗೋವು ಸಮ್ಮೇಳನತ್ರ ಕೊರವುಕಾರಿಕೆ ವಹಿಸಿದ ತಕ್ಪಂದತ್. ಇಲ್ಲಿ ಹತ್ರ ಪೈಯತ್ತಳ ಚಾಕುವನಗೊಂಡು ಪತ್ತು ಫಲತ್ರ ಪ್ರಯೋಜನ ಕಿಟ್ಟುವ ಅನ್ನನೆ ಪೈಯೊಳೊಂಡು ಕುಟ್ಟುವ ಪಾಲು ಮೋರು ನೆಯ್ಯನು ಉಂಡು ಪತ್ತು ಫಲತ್ರ ಕಾಯಲತ್ನ ವಾಸಿ ಮಾಡಿಯವಳು ಕೂಟಕ್ಕೆ ಈಂಡ ಚಾಣತ್ನ ಭೂಮಿಗೆ ಬಳಸುವನಗುಂಡು ನಂಗಡ ಆರೋಗ್ಯಕ್ಕೆ ತುಂಬಾ ಸಹಾಯ ಅಪ್ಪ ಅನಗುಂಡು ಎಲ್ಲಾ ಕುಟುಂಬದ ಪೈಯತ್ತಳ ಚಾಕೊಂಡು ಅಣುಚಿ. ಕಾರ್ಯಕ್ರಮಕ್ಕೆ ಗೀತಾಂಜಲಿ ಮಹೇಶ್ ಎಳೆದಿತ್ತುಳ ಭಾವಾಂಜಲಿ ಪುಸ್ತಕ ಪಿಂಜ ಕೃಷಿ ಇಲಾಖೆಯ ಕೈಪಿಡಿನ ಇದೇ ಸಂದರ್ಭದ ಬಿಡುಗಡೆ ಮಾಡುಚಿ. ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆ ಕಾರ್ಯಾಲಯ ಹತ್ರ ಪ್ರಭಾರ ಜಂಟಿ ನಿರ್ದೇಶಕಂಗ ವಾರತ್ರ ಎಲ್ಲಾ ಚೌವಾಚೆ ಪಿಂಜ ಬೇಳಾಚರಂಜದ ಕಚೇರಿಲಿ ಕುಟ್ಟು ಅಂದು ಇಲಾಖೆಯ ಜಂಟಿ ನಿರ್ದೇಶಕಂಗ ಅರಿಚಿಟಿತು. ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾದನಲ್ಲಿ ಸರ್ಕಾರಿ ಮಿಡ್ಲ್ ಸ್ಕೂಲ್ ಖಾಲಿಯುಳ್ಳ 15,000 ಉಪಾಧ್ಯಾಯರ ಚಾಕ್ರಿಗೆ ಪೈಪೋಟಿ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡುವಕ್ಕೆ ಅರ್ಜಿ ಹಾಕಿತು. ಇರಾದೆ ಉಳ್ಳಂಗ ತಂಗಡ ಒತ್ತ ದಾಖಲೆಯೊಡೆ ಏಪ್ರಿಲ್ 22ನೇ ತಾರೀಕಿನೊಳೆಯ ಅರ್ಜಿ ಒಪ್ಪುಚುಡಲು ಇವರ ಮಾಹಿತಿನ ವೆಬ್ಸೈಟ್ ಅರ್ಜವುಲು. ಜಿಲ್ಲೆಯ ವಿರಾಜಪೇಟೆ ತಾಲೂಕರ ಕದನೂರು ಗ್ರಾಮ ಪಂಚಾಯತ್ಲು ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿಲು ಸದಸ್ಯತ್ವ ಪಡೆದಂಡ ಸ್ವಸಹಾಯ ಗುಂಪುರ ಸದಸ್ಯಂಕ್ ಅರಣ್ಯೀಕರಣ ಪಿಣ ತೋಟಗಾರಿಕೆ ನರ್ಸರಿ ಅಭಿವೃದ್ಧಿ ಪಡೆದುವ ತರಬೇತಿ ಕಾರ್ಯಾಗಾರ ಇಂದು ನಡೆದದ್ದು. ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿ ಮಧುಕುಮಾರ್ ತಕ್ಪಂದಿತ್ ಮಹಿಳಾ ಸ್ವಸಹಾಯ ಗುಂಪುಕ್ ನರ್ಸರಿನ ಮಾಡೋ ಕೊತ್ತ ಜಾಗ ಗಿಡ ಅನ್ನನೆ ಅದನ್ನ ಎನ್ನನೆ ಪೋತುವ ಪಿಣ ಕುರು ಬಿತ್ತುವ ನಾಟಿ ಮಾಡುವ ವಿಧಾನತ್ರ ಮೀದ ಮಾಹಿತಿ ಕೊಡ್ತದ. ಮನರೇಗತ್ರ ಸಹಾಯಕ ನಿರ್ದೇಶಕ ಶ್ರೀನಿವಾಸ ರೇಂಗ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಸ್ವಸಹಾಯ ಸಂಘಕ್ಕೆ ನರ್ಸರಿ ಮಾಡುವ ಅವಕಾಶ ಉಂಡು ಇಂಡ ಪ್ರಯೋಜನ ಪಡೆದವಣು ದಣ್ಣುಚಿ. ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಪಿಣೆ ಎಕ್ಕಲು ಬಳಸುವ ಪ್ಲಾಸ್ಟಿಕ್ ವಸ್ತುನ ಉಪಯೋಗಿಸುವ ಅನಗುಂಡು ಪರಿಸರಕ್ಕೆ ತೊಂದರೆ ಆಪದಲ್ಲತೆ ನಂಗಡ ಆರೋಗ್ಯಕ್ಕೂ ಅಪಾಯ ಆಪನಗುಂಡು ಕರ್ನಾಟಕ ಸರ್ಕಾರತ್ರ ಆದೇಶ ಕೊತ್ತನೆಗೆ ಏದೇ ತರತ್ರ ಪ್ಲಾಸ್ಟಿಕ್ ಉತ್ಪನ್ನತ್ರ ಮಾರಾಟ ಪಿಣೆ ಬಳಕೆ ಮಾಡುವನ ನಿಷೇಧ ಮಾಡಿತು. ಅನಗುಂಡು ನಗರ ಸ್ಥಳೀಯ ಸಂಸ್ಥೆಯ ವ್ಯಾಪ್ತಿಯಲ್ಲಿ ಸಾರ್ವಜನಿಕಂಗ ಪಿಣೆ ವ್ಯಾಪಾರಸ್ಥಂಗ ಏದೇ ತರತ್ರ ಪ್ಲಾಸ್ಟಿಕ್ ಬ್ಯಾಗ್ನ ಬಳಸತನಕ್ಕೆ ಕ್ರಮ ಹೊಡೆದುಕೊಂಡು ಅಂಗಡಿರ ಮುಂಬಲು ಪಿಣೆ ಸಾರ್ವಜನಿಕ ಜಾಗತ್ತು ಪ್ಲಾಸ್ಟಿಕ್ ಬಳಕೆನ ಕಡ್ಡಾಯ ಆಯಿತು ನಿಷೇಧ ಮಾಡಿತೆಂದು ಬೋರ್ಡ್ ಉಡೊಂಡು ಪ್ಲಾಸ್ಟಿಕ್ ಬಳಕೆ ಕಂಡು ಬಾತೆಗೆ ಅಂತ ಸಾರ್ವಜನಿಕಂಗ ಪಿಣ್ಯ ವ್ಯಾಪಾರಸ್ಥಂಗಡ ಮೀದ ಕ್ರಮ ಇಡ್ತವ ಅಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್